ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ ಮತ್ತು ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿ ಹಾಗೂ ಕೃಷಿ ಸಂಬಂಧಿ ಉಪಕಸುಬುಗಳಲ್ಲಿ ತೊಡಗಿಸಿಕೊಂಡಿರುವ ಹೊಳೆನರಸೀಪುರ ತಾಲೂಕು ಗುಂಜೇವು ಗ್ರಾಮದ ಯುವ ಕೃಷಿಕ ಜಿಎಂ ಪ್ರದೀಪ್ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಅನಂತರ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಮೂಡಿಬರಲಿದೆ. ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಕೃಷಿ ಸಂಬಂಧಿ ಉಪಕಸುಬುಗಳಲ್ಲಿ ತೊಡಗಿಸಿಕೊಂಡಿರುವ ಹೊಳೆನರಸೀಪುರ ತಾಲೂಕು ಗುಂಜೇವು ಗ್ರಾಮದ ಯುವ ಕೃಷಿಕ ಜಿಎಂ ಪ್ರದೀಪ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಳೆನರಸೀಪುರ ತಾಲೂಕು ಗುಂಜೇವು ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿಎಂ ಪ್ರದೀಪ್ ಅವರು ನಮ್ಮೊಂದಿಗೆ ಇದ್ದಾರೆ. ಇರುವಂತಹ ಅತ್ಯಲ್ಪ ಹಿಡುವಳಿಯಲ್ಲಿಯೇ ಸಮಗ್ರ ಕೃಷಿಯನ್ನ ಮಾಡಿಕೊಂಡು ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥವ್ರು. 4 ಎಕರೆ ಜಮೀನು ಇದೆ ಅವರಿಗೆ. ಅದರಲ್ಲಿ ಬೇರೆ ಬೇರೆ ತರಹದ ಕೃಷಿಯನ್ನ ಮಾಡ್ತಾರೆ. ತೋಟಗಾರಿಕೆ ಬೆಳೆಗಳನ್ನು ಕೂಡ ಬೆಳೆದುಕೊಂಡಿದ್ದಾರೆ. ಕೆಲವೊಂದಷ್ಟು ಹಣ್ಣಿನ ಬೆಳೆಯನ್ನು ಕೂಡ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಹಸು ಸಾಕಾಣಿಕೆಯನ್ನ ಮಾಡ್ತಾರೆ, ಕುರಿ ಸಾಕಾಣಿಕೆಯನ್ನ ಮಾಡ್ತಾರೆ, ಕೋಳಿ ಸಾಕಾಣಿಕೆಯನ್ನ ಮಾಡ್ತಾರೆ, ಮೀನಿನ ಸಾಕಾಣಿಕೆಯನ್ನು ಕೂಡ ಮಾಡ್ತಾರೆ, ಮತ್ತು ಜೇನಿನ ಸಾಕಾಣಿಕೆಯನ್ನು ಕೂಡ ಮಾಡ್ತಾರೆ. ಮತ್ತು ಇನ್ನೂ ಹೆಚ್ಚುವರಿಯಾಗಿ ಬೇರೆ ಬೇರೆ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕೆಲಸಗಳನ್ನ ಮಾಡಿಕೊಂಡು ಆ ಮೂಲಕ ತಮ್ಮ ಆದಾಯವನ್ನ ವೃದ್ಧಿಯನ್ನ ಮಾಡಿಕೊಂಡು ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥವ್ರು. ನಿಜವಾಗ್ಲೂ ಪ್ರದೀಪ್ ಅವರು ಗ್ರಾಮೀಣ ಭಾಗದ ಯುವ ಜನರು ಏನಿದ್ದಾರೋ ಅವ್ರಿಗೆ ಒಂದು ರೀತಿಯ ಆದರ್ಶ ಮತ್ತೆ ಮಾದರಿ. ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಏನ್ ಮಾಡ್ಲಿಕ್ಕಾಗುತ್ತೆ, ಇಲ್ಲಿ ಏನು ಕೂಡ ಮಾಡ್ಲಿಕ್ಕಾಗಲ್ಲ, ಹೆಚ್ಚು ಗಳಿಕೆಯನ್ನ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಅನೇಕ ಯುವಕರು ಇವತ್ತು ಕೈ ಚೆಲ್ತಾರೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಪ್ರದೀಪ್ ಅವರು ಗ್ರಾಮೀಣ ಭಾಗದಲ್ಲಿ ಇದ್ದುಕೊಂಡು ಅನೇಕ ಕೆಲಸಗಳನ್ನ ಮಾಡುವ ಮೂಲಕ ಹೇಗೆ ನಾವು ಆರ್ಥಿಕವಾಗಿ ಸಬಲರಾಗಬಹುದು, ಒಳ್ಳೆಯ ಗಳಿಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನ ತೋರಿಸಿ ಕೊಟ್ಟಿರ್ತಕ್ಕಂಥವ್ರು. ಅವರ ಅನುಭವಗಳು ಹೇಗಿದ್ದಾವೆ, ಹೇಗೆ ಗಳಿಕೆಯನ್ನ ಮಾಡ್ತಾ ಇದ್ದಾರೆ, ಗಳಿಕೆಯನ್ನ ಮಾಡಲಿಕ್ಕೆ ಏನೆಲ್ಲ ಕಾಯಕವನ್ನ ಅವರು ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರದೀಪ್. ನಮಸ್ಕಾರ ಸರ್. ಪ್ರದೀಪ್, ನಿಮಗೆ ಎಷ್ಟು ವಯಸ್ಸು? 31. 31 ವರ್ಷ. ಏನ್ ಓದಿದ್ರಿ ನೀವು? ಸರ್, ನಾನು SLC ಲಾಸ್ಟ್. ಎಸ್ ಎಲ್ ಸಿ ಲಾಸ್ಟ್. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ನನಗೆ ವಿದ್ಯೆ ಹತ್ತಲಿಲ್ಲ ಸರ್. ಹತ್ತಲಿಲ್ಲ ನನಗೆ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ. ಮೊದಲಿಂದಲೂ ಕೂಡ ಕಮ್ಮಿನೇ ಇತ್ತು. ಕಮ್ಮಿ ಇತ್ತು ನನಗೆ ಓದೋದು ಅಷ್ಟಾಗಿ ತಲೆಗೆ ಅವರು ಹೇಳಿದ್ದೆಲ್ಲ ತಲೆಗೆ ಹೋಯ್ತಿತ್ತಿಲ್ಲ, ಸ್ವಲ್ಪ ಕಷ್ಟ ಆಯ್ತಿತ್ತು. ಆಮೇಲೆ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟೆ. ಬೆಂಗಳೂರಲ್ಲಿ ಒಂದು 5-6 ವರ್ಷ ಕೆಲಸ ಮಾಡಿ ಅಲ್ಲೂ ಅಡ್ಜಸ್ಟ್ ಆಗ್ಲಿಲ್ಲ. ಮನೆಯಲ್ಲಿ ಹೇಳಿದ್ ಕರೆಕ್ಟ್ ಆಗಿತ್ತು ಓದು ಅಂತ ಹೇಳಿದ್ರು, ಓದ್ಲಿಲ್ಲ. ಇಲ್ಲಿ ಬಂದು ಈ ತರ ಮಾಡಂಗಾಯ್ತಲ್ಲ ಅಂತ ಅನ್ಬಿಟ್ಟು ಮತ್ತೆ ಊರಿಗೆ ಬಂದೆ. ಊರಿಗೆ ಬಂದು ನಮ್ ತಂದೆಯವರು ವ್ಯವಸಾಯ ಮಾಡ್ತಿದ್ರು ಮುಂಚೆಯಿಂದ, ಆಮೇಲೆ ನಾನು ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ದೆ ಅವ್ರಿಗೆ. ಅವರು ವ್ಯವಸಾಯದಲ್ಲಿ ಏನು ಇಲ್ಲಪ್ಪ, ಎಲ್ಲರೂ ಇಲ್ಲೇ ಬೇರೆ ಎಲ್ಲರ ಕೆಲ್ಸಕ್ಕೆ ಸೇರ್ಕೊಬಿಡು, ಅಲ್ಲಿ ಬೆಂಗಳೂರು ಅಡ್ಜಸ್ಟ್ ಆಗಿರಲಿಲ್ಲ, ಇಲ್ಲೇ ಬೇರೆ ಎಲ್ಲ ತೆರಸ್ತೀನಿ ಸೇರ್ಕೊ ಅಂತ ಹೇಳಿದ್ರು. ಇಲ್ಲ ನಾನು ವ್ಯವಸಾಯನೇ ಮಾಡ್ತೀನಿ, ನೀವು ಆಗ್ಲಿಂದ ಏನ್ ಮಾಡಿದ್ರು ಗೊತ್ತಿಲ್ಲ, ನಾನು ಈಗ ಹೊಸ ತರ ಮಾಡ್ಬೇಕು ಅಂತ ಅನ್ಬಿಟ್ಟು ಹೊಸ ತರ ಮಾಡ್ಕೊಂಡಿದೀನಿ. ಎಲ್ಲ ಸಮಗ್ರವಾಗಿ ಮಾಡ್ಕೊಂಡು ಹೋಯ್ತಾ ಇದೀನಿ ಸರ್, ಎಲ್ಲದ್ರಲ್ಲೂ ಆದಾಯ ಬರ್ತಾ ಇದೆ. ಈಗ ಅವ್ರು ವ್ಯವಸಾಯ ಬೇಡ ಅಂತಿದ್ದಾರೋ ಬುಡಪ್ಪ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗು, ಚೆನ್ನಾಗಿ ಆದಾಯ ಮಾಡ್ತಾ ಇದೀಯಾ ಅಂತ ಅನ್ಬಿಟ್ಟು ಹೇಳಿದ್ದಾರೆ. ಅದನ್ನೇ ಮಾಡ್ಕೊಂಡು ಹೋಯ್ತಾ ಇದೀನಿ ಸರ್. ಈಗ ನೀವೇ ಶಾಲೆ ಬಿಟ್ರು ಅಥವಾ ಶಾಲೆ ಬಿಡಿಸಿದ್ರು ನೀವು ಓದೋದಿಲ್ಲ ಅನ್ನೋ ಕಾರಣಕ್ಕೆ? ಮನೆಯಲ್ಲಿ ಓದು ಅಂತ ಹೇಳಿದ್ರು ನಾನಾಗಿ ಬಿಟ್ಬಿಟ್ಟೆ ಶಾಲೆ. ನೀವೇ ಬಿಟ್ಬಿಟ್ರಿ? ಈಗ ಅನ್ನಿಸ್ತಾ ಇದೆ, ಎಲ್ಲ ನನ್ನ ಸ್ನೇಹಿತರೆಲ್ಲ ಕೆಲಸ ಎಲ್ಲಕ್ಕೆಲ್ಲ ಹೋಗಿದ್ದಾರೆ, ಈಗ ಅನ್ನಿಸ್ತಾ ಇದೆ ನಾವು ಹೋಗಿದ್ರಾಗಿತ್ತು ಅಂತ ಅನ್ನಿಸ್ತಿತ್ತು ಸ್ವಲ್ಪ ದಿವಸ. ಈ ವ್ಯವಸಾಯ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಆ ಸ್ನೇಹಿತರು ನನಗೆ ಹೇಳ್ತಾರೆ, ನೀನೇ ಆರಾಮಾಗಿದೀಯಾ, ನೀವ್ ಇಷ್ಟ ಬಂದ ಕೆಲಸ ಮಾಡ್ತೀಯ, ಆರಾಮಾಗಿರ್ತೀಯ, ನಾವು ಬೇರೆ ಕೈ ಕೆಳಗೆ ಕೆಲಸ ಮಾಡ್ತೀವಿ, ನೀನೇ ನಿನ್ನೊಬ್ರಿಗೆ ಕೆಲಸ ಕೊಡಂಗಿದೀಯಾ, ಊರಲ್ಲಿ ಜಮೀನು ಕಡೆ ಎಲ್ಲ ಮಾಡ್ಕೊಂಡು 4-5 ಜನ ಕೆಲ್ಸಕ್ಕೆ ಬರ್ತಾರೆ, ಅವ್ರೆಲ್ಲರೂ ನೀನೇ ಕೆಲಸ ಕೊಟ್ಟಿದೀಯ, ನಾವ್ ಇನ್ನೊಬ್ರ ಹತ್ರ ಕೆಲಸ ಮಾಡ್ತಿದ್ದೀವಿ, ನಿಂದೆ ಬೆಟ್ರು ಅಂತ ಅವ್ರು ಹೇಳ್ತಾ ಇದಾರೆ. ಈಗ ಈಗ ಓದದ್ ಬಿಟ್ಟು ಬೆಂಗಳೂರಿಗೆ ಹೋದೆ ಅಂತ ಹೇಳಿದ್ರಲ್ಲ, ಏನೇನ್ ಕೆಲಸ ಮಾಡಿದ್ರಿ ಅಲ್ಲಿ, ಅಲ್ಲಿ ಅನುಭವ? ಸರಿ, ಫಸ್ಟ್ ಓದಾಗ ಗಾರ್ಮೆಂಟ್ಸ್ ಸೇರ್ಕೊಂಡೆ, ಹೋಟ್ಲಿಗೆ ಸೇರ್ಕೊಂಡೆ, ಆಮೇಲೆ ಈವ್ನಿಂಗ್ ಗ್ಲಾಸ್ ಅಂತ ಒಂದು ಕಂಪ್ನಿ ಇತ್ತು ಅದಕ್ಕೆ ಸೇರ್ಕೊಂಡೆ, ಮತ್ತೆ ಬೇರೆ ಕಡೆ ಕೋಳಿ ಅಂಗಡಿಗೆಲ್ಲ ಹೋಗಿ ಕೆಲ್ಸಕ್ಕೆ ಹೋಯ್ತಿದ್ದೆ. ಅಲ್ಲಿ ಕೋಳಿ ಅಂಗಡಿ ಅಲ್ಲೂ ಇಟ್ಟು ಅಲ್ಲೂ ಸ್ವಲ್ಪ ಲಾಸು ಲಾಭ ಎಲ್ಲ ಬತ್ತಿತ್ತು, ಎಲ್ಲ ಅನುಭವಿಸಿ ಅಲ್ಲಿ ಕಷ್ಟ ಸುಖ ಎಲ್ಲ ತಿಳ್ಕೊಂಡು ಊರಿಗೆ ಬಂದು ವ್ಯವಸಾಯ ಮಾಡ್ಕೊಂಡು ಹೋಯ್ತಾ ಇದೀನಿ. ಈಗ ಸಾಮಾನ್ಯವಾಗಿ ಊರಿಗೆ ಅಂತ ಅಂದ್ರೆ ಈ ನಗರಗಳಿಗೆ ಹೋದಂತವ್ರು ವಾಪಸ್ ಬರೋದಿಲ್ಲ ಅನ್ನೋ ಒಂದು ಪ್ರತೀತಿ ಇದೆ, ನಿಮ್ಗೆ ಯಾಕೆ ವಾಪಸ್ ಬರಬೇಕು ಅಂತ ಹೇಳಿ? ಸರ್, ನಾವು ಹಳ್ಳಿಲೇ ಬೆಳೆದ್ರಿಂದ ಚಿಕ್ಕದ್ರಿಂದ ನಮ್ಗೆ ಅಲ್ಲಿ ಟೌನ್ ಅಡ್ಜಸ್ಟ್ ಆಗ್ಲಿಲ್ಲ ಸರ್. ಅಲ್ಲಿ ಏನಂದ್ರೆ ಎಷ್ಟು ದುಡಿತೀವಿ ಅದ್ರ ಹೆಚ್ಚಿಗೆ ಖರ್ಚು ಬರ್ತಾ ಇತ್ತು ನನಗೆ, ಏನು ಉಳಿಸಕ್ ಆಯ್ತಿತ್ತಿಲ್ಲ. ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಅಂದ್ರೆ 100 ರೂಪಾಯಿ ಬೇಕಿತ್ತು. ಮನೆಯಲ್ಲಿ ಅಂದ್ರೆ ಮನೆಯಲ್ಲಿ ವ್ಯವಸಾಯ ಮಾಡಿ ದುಡಿತಿದ್ದು ಅಲ್ಲ, ಬೆಳೆಯೋದ್ರಿಂದ ನಮಗೆ ಅಷ್ಟು ಗೊತ್ತಾಯ್ತಿತ್ತಿಲ್ಲ. ಅಲ್ಲಿ ಖರ್ಚು ಜಾಸ್ತಿ ಬರ್ತಿತ್ತು, ಏನು ಉಳಿಸಕ್ ಆಗ್ಲಿಲ್ಲ. ನಾವು ಊರಲ್ಲೇ ಇದ್ದು ನಾವು ವ್ಯವಸಾಯ ಮಾಡ್ಕೊಂಡು ಇರೋದೇ ಸರಿ ಅಂತ ಅನ್ಬಿಟ್ಟು ಊರಿಗೆ ಬಂದ್ಬಿಟ್ಟೆ. ಊರಿಗೆ ಬಂದ್ಬಿಟ್ರಿ? ಊರಿಗೆ ಬಂದಾಗ ಏನಂದ್ರು ಮನೆಯಲ್ಲಿ? ಮನೇಲಿ ಏನಕ್ಕಪ್ಪ ಓದು ಅಂದ್ರೆ ಹಠ ಮಾಡ್ಕೊಂಡು, ಇಲ್ಲ ನಾನು ಬೇರೆ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಬೆಂಗಳೂರಿಗೆ ಹೋದೆ, ಮತ್ತೇನಕ್ ಬಂದಿದ್ದಿ ಅಂತ ಬಹುದ್ರು ಸ್ಟಾರ್ಟಿಂಗ್ ಅಲ್ಲಿ. ಏನ್ ಮಾಡ್ತೀರಾ ತಂದೆ ತಾಯಿ ಬೈತಾರೆ ಅಂತ ಅನ್ಬಿಟ್ಟು ಮನೇಲೆ ಇದ್ದೆ, ಅವ್ರ ಜೊತೆ ಹೆಲ್ಪ್ ಮಾಡ್ಕೊಂಡಿದ್ದೆ. ಆಮೇಲೆ ಬೇರೆ ಕಡೆ ಕೆಲ್ಸ ಸೇರ್ಕೊ ಅಂತ ಹೇಳಿದ್ರು ಅವರು, ಇಲ್ಲ ನಾನು ವ್ಯವಸಾಯನ ಮಾಡ್ತೀನಿ, ಅದು ನನಗೆ ಅಡ್ಜಸ್ಟ್ ಆಯ್ತಲ್ಲ ಕೆಲ್ಸಗಳು ಅಂತ ಅನ್ಬಿಟ್ಟು ವ್ಯವಸಾಯನ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತಾ ಇದೀನಿ. ನಮ್ಮ ತಂದೆಯವ್ರು ಮಾಡಿರೋದಕ್ಕಿಂತ ನಾನು ಬೇರೆ ಬೇರೆ ತರ ಹೊಸ್ತಾಗಿ ಎಲ್ಲ ಕಡೆ ಹೋಗಿ ತಿರ್ಗಾಡ್ಕೊ ಬಂದು ಎಲ್ಲ ಬೆಳೆದಿರೋದನ್ನ ನೋಡ್ಕೊಂಡು ನಾನು ಅವ್ರಿಗಿಂತ ಇನ್ನೂ ಚೆನ್ನಾಗಿ ನಾನು ಬೆಳಿಬೇಕು ಅಂತ ಅನ್ಬಿಟ್ಟು ಎಲ್ಲ ತರ ಬೆಳೆಗಳು ಮತ್ತೆ ಎಲ್ಲ ತರ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸಾಕೊಂಡು ಮಾಡ್ಕೊಂಡು ಹೋಯ್ತಾ ಇದೀನಿ ಸರ್. ಇವಾಗ ಈಗ ತಂದೆ ಅವರು ಏನ್ ಕೃಷಿ ಮಾಡ್ತಿದ್ರು ಅದಕ್ಕಿಂತಲೂ ಭಿನ್ನವಾಗಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ. ತಂದೆ ಅವರು ಏನ್ ಬೆಳೀತಾ ಇದ್ರು, ಹೇಗ್ ಬೆಳೀತಾ ಇದ್ರು? ಸರ್, ಇಲ್ಲದೆ ಎಲ್ಲ ತೆಂಗಿನ ಮರಗಳು ಹಾಕೊಂಡಿದ್ರು, ಅಡಕೆ ಮರಗಳು ಹಾಕೊಂಡಿದ್ರು, ಕಬ್ಬು ರಾಗಿ ಭತ್ತ ಅಷ್ಟು ಬಿಟ್ರೆ ಅವರು ಬೇರೆ ತರ ಏನು ಗೊತ್ತಿಲ್ಲ ಸರ್ ಅವ್ರಿಗೆ. ಹಿಂದೆಯಿಂದಲೂ ಅದನ್ನೇ ಮಾಡ್ಕೊ ಬಂದಿದ್ರು, ಅದ್ ಬಿಟ್ರೆ ಉರುಳಿ ಹಾಕೋರು ತೊಗರಿ ಅವರೇ ಇಷ್ಟಲ್ಲೇ ಮಾಡ್ಕೊಂಡು ಹೋಯ್ತಾ ಇದ್ರು. ಅದ್ರಲ್ಲೇ ಅವರು ಯಾಕೆಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇದ್ ಮಾಡ್ತಿದ್ರಿಂದ ಅವ್ರಿಗೆ ಏನು ಅದ್ರಲ್ಲಿ ಆದಾಯ ಬತ್ತಿತ್ತಿಲ್ಲ. ಮನೆಗೆ ಯೂಸ್ ಮಾಡ್ಕೊಳ್ಳೋವು, ತಾನೋಗಿ ಒಳಹೆಂಚಬರ್ಗ್ ಮಾರೋವು, ಅವ್ರು ಯಾವ್ದೋ ಒಂದು ರೇಟ್ ಕೊಡೋರು, ಅದೊಂದು ಮಾರ್ಬಿಟ್ಟು ಮನೇಲಿ ಬಂದು ಜೀವನ ಮಾಡ್ಕೊಂಡು ಹೋಯ್ತಿದ್ದು. ಅದಕ್ಕೆ ಅವರು ವ್ಯವಸಾಯನ ಬೇಡಕನಪ್ಪ, ಬೇರೆ ಅಂದ್ರೆ ಕೆಲಸ ಸೇರ್ಕೊ ಅಂತ ಹೇಳ್ತಿದ್ರು. ಯಾಕೆಂದ್ರೆ ಅದ್ರಲ್ಲಿ ಆದಾಯ ಏನೂ ಬತ್ತಿತ್ತಿಲ್ಲ, ಒಟ್ಟಿನಲ್ಲಿ ಜೀವನ ನಡ್ಸ್ಕೊಂಡು ಹೋಗ್ಬೇಕಿತ್ತು, ಕುಟುಂಬ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಯ್ತಿದ್ರು. ನಾವು ಹೊಸ ತರ ಎಲ್ಲ ಬೆಳೆದಿರೋ ಕಡೆ ಎಲ್ಲ ಹೋಗಿ ನೋಡ್ಕೊಂಡ್ಬಂದು ಬೇರೆ ಹಣ್ಣಿಗೆ ಹೊಸ ತರ ಹಣ್ಣಿನ ಗಿಡಗಳು, ಆಮೇಲೆ ಮೊಲ ಸಾಕಣೆ ಮಾಡಿದೀನಿ, ಮತ್ತೆ ಜೇನ್ ಸಾಕಣೆ ಮಾಡಿದೀನಿ, ಪಾರಿವಾಳ ಇದೆ. ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಕೋಳಿ ಅಂಗಡಿ ಇದ್ದೆ ಇತ್ತಿದ್ದೆ. ಊರಲ್ಲಿ ಅಕ್ಕಪಕ್ಕ 5 ಊರಲ್ಲಿ ಅಂಗಡಿ ಇಲ್ಲ ಕೋಳಿ ಅಂಗಡಿ, ಕೋಳಿ ಅಂಗಡಿ ಇಟ್ಟೆ. ಮತ್ತೆ ಒಂದು ಹಾಲಿನ ಡೈರಿ ಮಾಡ್ಕೊಂಡಿದೀನಿ. ಮತ್ತೆ ತೆಂಗಿನ ಮರನ ಹತ್ತಕ್ಕೆ ಲೇಬರ್ಗಳು ಸಿಕ್ತಿತ್ತಿಲ್ಲ ಊರಲ್ಲಿ, ಹಂಗಾಗಿ ಅವರೆಲ್ಲ ಹೋಗಿ ಅವ್ರ ಮರ ಹತ್ರ ನಿಂತ್ಕೋಬೇಕಲ್ಲ ಅಂತ ಅನ್ಬಿಟ್ಟು ನಾನೇ ತೆಂಗಿನ ಮರ ಹತ್ತದ್ ಕಲ್ತ್ಕೊಂಡು ಮಿಷಿನ್ ತಂದು ನಾನೇ ಸ್ವಂತವಾಗಿ ತೆಂಗಿನ ಮರ ಹತ್ತಾ ಇದೀನಿ. ಮತ್ತೆ ಅದ್ರ ಜೊತೆಗೆ ಎಳ್ನೀರನ್ನು ನಾನೇ ಕೆಡವಿ ಮಾರ್ಕೆಟ್ಗೆ ತಗೊಂಡು ಹಾಕ್ಬತ್ತೀನಿ. ಟೈಮ್ ಸಿಕ್ಕಿದ್ರೆ ಹೋಗಿ ನಾನೇ ಟೌನ್ಗಳಲ್ಲಿ 100 ರೂಪಾಯಿಗೆ 3 ಎಳ್ನೀರಂಗೆ ಕೊಚ್ಚಿ ಮಾರ್ತೀನಿ. ಅದ್ರ ಜೊತೆ ಬೇರೆ ಬೇರೆ ತರ ಹೊಸ ಅದಕ್ಕೆ ಹಣ್ಣಿನ ಗಿಡಗಳ ಜೊತೆ ಹೊಸ ಹೊಸ ಬೆಳೆಗಳು ಮಾಡ್ಕೊಂಡಿದ್ದೀನಿ. ಈಗ ಹೊಸದಾಗಿ ಒಂದಷ್ಟು ಹಣ್ಣಿನ ಗಿಡಗಳನ್ನ ಬೆಳೆಯಕ್ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ, ಏನೇನ್ ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ರಿ ಸರ್? ಮಾವಿದೆ, ಹಳಸಿದೆ, ಆಮೇಲೆ ಡ್ರಾಗನ್ ಫ್ರೂಟ್ ಇದೆ, ಆಮೇಲೆ ಕಿತ್ಲೆ ಇದೆ, ಆಮೇಲೆ ಸೇವಿಂಗ್ ಗಿಡ ಹಾಕೊಂಡಿದ್ದೀನಿ, ಆಮೇಲೆ ಇದು ಮ್ಯಾಂಗೋ ಸ್ಟ್ರೀನ್ ಇದೆ, ಬಟರ್ ಫ್ರೂಟ್ ಇದೆ, ನಲ್ಲಿ ಗಿಡಗಳು ಹಾಕೊಂಡಿದ್ದೀನಿ. ಎಲ್ಲಾ ತರ ವೆರೈಟಿ ವೆರೈಟಿ ಹಣ್ಣಿನ ಗಿಡಗಳಿದೆ ಸರ್. ನಮ್ ದೇಶದ್ದು ಔಟ್ ಆಫ್ ಕಂಟ್ರಿ ಎಲ್ಲ ತಗೊಂಡು ಬೆಂಗಳೂರು ಕೃಷಿ ಮೇಳಕ್ಕೆ ಹೋಗಿ ಎಲ್ಲ ಹೊಸ ತರ ಗಿಡಗಳು ತಂದು ಹಾಕೊಂಡಿದ್ದೀನಿ. ಎಲ್ಲ ಈ ಬೆಳವಣಿಗೆ ಇದೆ, ಕೆಲವು ಹಣ್ಣುಗಳು ಬರ್ತಾ ಇದೆ. ಅದ್ರ ಜೊತೆ ನಾವೇ ಅದಕ್ಕೆ ಗಿಡಗಳಿಗೆ ಹಾಕಕ್ಕೆ ಜೀವಾಮೃತ ಮಾಡ್ಕೊಂತ ಇದ್ದೀನಿ. ಆಮೇಲೆ ಎರೆಹುಳ ಗೊಬ್ಬರ ತೊಟ್ಟಿ ಕಟ್ಸ್ಕೊಂಡು ಎರೆಹುಳ ಗೊಬ್ಬರನು ಮಾಡ್ಕೊಂತ ಇದ್ದೀನಿ. ಅದರಲ್ಲಿ ಸಗಣಿ ಗಂಜಲ ಎಲ್ಲ ನಮ್ಮ ಸ್ವಂತವಾಗಿ ಹಸ್ಕೊಳ್ಸ್ ಹಾಕೊಂಡಿದೀವಿ. 5 ಹಸ್ಕೊಳಿದೆ, ಗಂಜಲ ಅಲ್ಲೇ ಸಿಗುತ್ತೆ, ನಾಟಿ ಹಸ್ಕೊಳಿದಾವೆ, ಅದರಲ್ಲಿ ಗೊಬ್ಬರ ಮಾಡ್ಕೋತೀನಿ. ಹೊರಗಡೆಯಿಂದ ಗೊಬ್ಬರ ತರ್ತಾಯಿಲ್ಲ ಸರ್, ನಾವೇ ಸ್ವಂತವಾಗಿ ಮಾಡ್ಕೋತಾ ಇದೀವಿ. ನಾವೇ ಮಾಡ್ಕೊಳ್ಳೋದ್ರಿಂದ ಗೊಬ್ಬರನ ತಯಾರು ಮಾಡ್ಕೊಳ್ಳೋದ್ರಿಂದ ಖರ್ಚು ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಕೆರೆ ಮಾಡ್ಕೊಂಡು ಅದರಲ್ಲಿ 1.5 ಸಾವಿರ ಮೀನಿನ ಮರಿಗಳು ಬಿಟ್ಟಿದ್ದೀನಿ. ಅಲ್ಲೇ 1 ವರ್ಷ ಆಯ್ತು ಬೆಳವಣಿಗೆ ಬಂದಿದೆ, ಈಗ ಇಡಿಸ್ಬೇಕು ಸರ್ ಮಾರ್ಚಿಗೆ. ಅದ್ರ ಜೊತೆಗೆ ಕಬ್ಬು, ರಾಗಿ, ಭತ್ತ ಅದ್ರ ಜೊತೆಗೆ ಬೇರೆ ಹೊಸ ಹೊಸ ತರ ಮಾಡಿದ್ದೀನಿ. ಈಗ ಟೊಮೊಟೊ ಹಾಕಿದ್ದೀನಿ, ಮೆಣಸಿನ ಗಿಡ ಹಾಕಿದ್ದೀನಿ, ತರಕಾರಿ ಬೆಳೆಗಳನ್ನ ಹಾಕತಾ ಇದ್ದೀನಿ, ಮತ್ತೆ ಚಿಯಾ ಅಂತ ಅನ್ಬಿಟ್ಟು ಚಿಯಾ ಸೀಡ್ಸ್ ಅಂತ ಅದನ್ನ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಅಜೋಲಾ ಹಾಕೊಂಡಿದ್ದೀನಿ ಕುರಿಗೆ ಮೇವಿಗೆ ಅಂತ, ಎಲ್ಲಾನು ಸಮಗ್ರವಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಈಗ ಹೀಗೆ ಭಿನ್ನವಾಗಿ ಮಾಡಬಹುದು ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನಾನು 4-5 ಕಡೆ ಹೋದಾಗ ನಾನು ಕಣ್ಣಾರು ನೋಡ್ತಿದ್ದೆ, ಏನಕ್ಕೆ ನಮ್ಮೂರಲ್ಲಿ ಬರೀ ಇದಕ್ಕೆ ಸೀಮಿತವಾಗ್ಯಾರ, ಅದಕ್ಕೆ ಏನು ಆಯ್ತಲ್ಲ ಅಂತ ಅನ್ಬಿಟ್ಟು ಯೂಟ್ಯೂಬ್ ಅಲ್ಲೆಲ್ಲ ಬತ್ತಿತ್ತು. ನಾನು ಅದಕ್ಕೆ ನಂಬ್ತಿತ್ತಿಲ್ಲ. ಹಾಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತಗೊಂಡು ಹೋಗಿ ಕಣ್ಣಾರ ನೋಡಿದಾಗ ಕೆಲವೊಂದು ನಿಜ ಇತ್ತು, ಕೆಲವೊಂದು ಸುಳ್ಳು ಇತ್ತು. ಆಮೇಲೆ ಹೋಗಿ ಬೆಳೆದವ್ರ ಹತ್ರ ಎಲ್ಲ ನೋಡಿದೆ. ಆಮೇಲೆ ಕೃಷಿ ಮೇಳಕ್ಕೆ ಹೋಯ್ತಿದ್ದೆ ಸರ್, ಪ್ರತಿ ವರ್ಷ ಕೃಷಿ ಮೇಳಕ್ಕೆ ಹೋಗಿ ಅಲ್ಲಿ ತುಂಬಾ ಜನ ರೈತರೆಲ್ಲ ಬತ್ತಿದ್ರು, ಅವರು ತೋಟದಲ್ಲಿ ಬೆಳೆದಿರೋದೆಲ್ಲಾನು ಅಲ್ಲಿ ಹೇಳ್ತಾ ಇದ್ರು. ಎಲ್ಲಾ ಕಡೆನು ಹಿಂಗೆ ಕೃಷಿ ಪ್ರೋಗ್ರಾಮ್ಗಳಿಗೆ ಹೋಗಿ ರೈತರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೊಸದಾಗಿ ಈ ತರ ಮಾಡಿದ್ರೆ ಈ ತರ ಹೆಂಗಾಗತ್ತೆ ಅಂತ ಎಲ್ಲಾರ ಅನುಭವ ತಿಳ್ಕೊಂಡು ಬಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಬೇರೆ ಇಲಾಖೆ ಅಧಿಕಾರಿಗಳು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಇಂಥವ್ರ ಸಂಪರ್ಕಕ್ಕೂ ಕೂಡ ಬಂದ್ರೆ? ಹೌದು ಸರ್, ನಾನು ಹೊರಗಡೆ ಕೃಷಿ ಮೇಳಕ್ಕೆ ಮತ್ತೆ ಕೃಷಿ ಫಂಕ್ಷನ್ ಗೆಲ್ಲ ಹೋಯ್ತಿದ್ದಾಗ ಅವ್ರ ಅಧಿಕಾರಿಗಳನ್ನ ಪರಿಚಯ ಮಾಡ್ಕೊಂಡು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತಗೊಬಂದು ಅವ್ರ ಹತ್ರ ನನಗೆ ಗೊತ್ತಾಗದೇ ಇರೋ ವಿಚಾರಗಳನ್ನ ಅವ್ರ ಹತ್ರ ತಿಳ್ಕೊಂಡು ಅವರನ್ನು ಸಪೋರ್ಟಿಂಗ್ ತಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗ ನಿಮ್ಗೆ ಅಂತ ಹೇಳಿ ಎಷ್ಟು ಜಮೀನಿದೆ ಸರ್? 4 ಎಕರೆ ಇದೆ. 4 ಎಕರೆ ಇದೆ. 4 ಎಕರೆನಲ್ಲಿ ಏನೇನು ಬೆಳೆ ಬೆಳೀತೀರಾ ಹೇಳಿ ಸರ್? ಎಲ್ಲ ಸಮಗ್ರವಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಸಮಗ್ರವಾಗಿ ಭತ್ತ, ರಾಗಿ, ಕಬ್ಬು, ತರಕಾರಿ ಎಲ್ಲಾನು ಅದರಲ್ಲೇ ಬೆಳ್ಕೊಂಡು ಶುಂಠಿ ಎಲ್ಲ ಹಾಕೊಂಡಿದೀವಿ ಸರ್. ಎಲ್ಲ ಎಷ್ಟೆಷ್ಟು ಎಕರೆಗೆ ಹಾಕೊಂಡಿದ್ರಿ ಸರ್? ಶುಂಠಿ ಈ ಸತಿ 1/2 ಎಕರೆಗೆ ಹಾಕಿದ್ದು, ರೇಟ್ ಇಲ್ಲ, ರೇಟ್ ಬಿದ್ದೋಗಿದೆ. ಆಮೇಲೆ ಕಬ್ಬು 1/2 ಎಕರೆ ಐತೆ. ಆಮೇಲೆ ಬ್ಯಾಚ್ ಬ್ಯಾಚ್ ಮಾಡ್ಕೊಂಡಿದ್ವಿ ಸರ್. ಒಂದು ಆದಿದಂಗೆ ಇನ್ನೊಂದು ಟೊಮೊಟೊ ಇತ್ತು, ಟೊಮೊಟೊ ಎಲ್ಲ ಮುಗೀತು ಇವಾಗ. ತೊಗರಿ ಹಾಕಿದ್ದು 10 ಗುಂಟೆಗೆ. ಆಮೇಲೆ ತೆಂಗಿನ ತೋಟದೊಳಗೆ ಬಾಳೆ ಮತ್ತೆ ಪಪ್ಪಾಯಿ ಗಿಡ ಹಾಕೊಂಡಿದ್ದೀವಿ. ಸೆಂಟ್ ಸೆಂಟರ್ ಅಲ್ಲಿ ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ. ಆಮೇಲೆ ಭತ್ತ ಹಾಕೊಂಡಿದ್ದೀವಿ 10 ಗುಂಟೆಗೆ, ಮತ್ತೆ ರಾಗಿ ಇದೆ. ಎಲ್ಲಾನು ಬ್ಯಾಚ್ ಬ್ಯಾಚ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಹಾಕೊಂಡು ಬೆಳೀತಾ ಇದೀವಿ ಸರ್. ಈಗ ತೆಂಗಿನ ಒಳಗಡೆ ಪಪ್ಪಾಯ ಹಾಕೊಂಡಿದೀನಿ ಅಂತ ಹೇಳಿದ್ರಿ. ಡಿವೈಡ್ ಮಾಡ್ಕೊಂಡು ಹಾಕೊಂಡು ಬೆಳೀತಾ ಇದೀವಿ ಸರ್. ಈಗ ತೆಂಗಿನ ಒಳಗಡೆ ಪಪ್ಪಾಯ ಹಾಕೊಂಡಿದೀನಿ ಅಂತ ಹೇಳಿದ್ರಿ. ಬಾಳೆನೂ ಇದೆ, ತುಂಬಾ ನೆರಳಾಗೋದಿಲ್ವಾ, ಚೆನ್ನಾಗಿ ಬರುತ್ತೆ ಸರ್? ಬಾಳೆಗೆ ನೆರಳ ಇದ್ರೆ ಇನ್ನೂ ಒಳ್ಳೇದು. ತೆಂಗಿನ ತೋಟದೊಳಗೆ ಪಪ್ಪಾಯಿ ಬಾಳೆ ಹಾಕೋದ್ರಿಂದ ಏನಾಗುತ್ತೆ, ಯಥೇಚ್ಛವಾಗಿ ಗೊಬ್ಬರ ವೃದ್ಧಿ ಆಗುತ್ತೆ. ಈಗ ಬಾಳೆದು ನಾರು ಇರ್ಬೋದು, ಅದಕ್ಕೆ ಮನೆ ಕಟ್ ಮಾಡಿದ್ಮೇಲೆ ದಿಂಡು ಬರುತ್ತಲ್ಲ, ಅದನ್ನ ಅದ್ರ ಬುಡಕ್ ಹಾಕಿದ್ರೆ ಅದೇ ಗೊಬ್ಬರ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಸರ್. ಅದರಿಂದ ಅಲ್ಲೇ ಕೊಳತು ಗೊಬ್ಬರ ಆಗುತ್ತೆ. ತೆಂಗಿನ ಮರಕ್ಕೆ ಎವ್ವಿ ನಾನು ಅಡಿಕೆ ಸಸಿಗಳು ತುಂಬಾ ಚಿಕ್ಕದ್ ನೆಟ್ಟಿದ್ದೆ, ಎಲ್ಲ ಒಂಬಳೆ ಒಳ್ಳೆ ಗೊಬ್ಬರಕ್ಕೋಸ್ಕರನೇ ಹಾಕಿದ್ವಿ. ತೋಟಕ್ಕೆ ಹಾಕಿದ್ಮೇಲೆ ನಮ್ಮ ತೋಟ ಫುಲ್ ಇಂಪ್ರೂವ್ಮೆಂಟ್ ಆಗೋಯ್ತು. ಅದ್ರ ಮಧ್ಯದಲ್ಲಿ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದೀವಿ ಸರ್. ಅದು ಪರಾಗಸ್ಪರ್ಶ ಮಾಡೋದ್ರಿಂದ ಇಳುವರಿನೂ ಜಾಸ್ತಿ ಆಗಿದೆ, ಮತ್ತೆ ಅನಿ ತುಪ್ಪನೂ ಸಿಗ್ತಾ ಇದೆ. ತುಪ್ಪ ರೈತರಿಗೆ ಕೇಳಿದವ್ರಿಗೆ ಕೊಡ್ತೀವಿ, ಇನ್ ಮನೆಗೆ ಯೂಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ತೆಂಗಿನ ಗಿಡ ಎಷ್ಟು ಎಕರೆನಲ್ಲಿದೆ ಮತ್ತೆ ಎಷ್ಟು ಗಿಡಗಳಿದಾವೆ ಸರ್? 160 ತೆಂಗಿನ ಗಿಡ ಇದೆ. 160 ತೆಂಗಿನ ಗಿಡ ಇದೆ. ಎಷ್ಟು ಎಕರೆಗೆ ಹಾಕೊಂಡಿದ್ರಿ ಅದನ್ನ? ತೆಂಗಿನ ಗಿಡ 1 ಎಕರೆಲ್ಲೈತೆ ಸರ್. 2 ಎಕರೆನಲ್ಲಿದೆ. 2 ಎಕರೆಗೆ ಜಾಸ್ತಿ ಆಯ್ತಲ್ವಾ ಗಿಡ ಅಷ್ಟೊಂದು? ಆಗ ಹಿಂದೆ ಗೊತ್ತಿಲ್ಲ, ಅವರು 10 ಎಕರೆಗೆ ಹಾಕ್ಬಿಟ್ಟಿದ್ದಾರೆ. ಈಗ ಹೊಸದಾಗಿ ಸ್ವಲ್ಪ ನಾವು ಸಸಿಗಳು ಹಾಕೊಂಡಿದೀವಿ. ಅವ್ರಿಗೆ ಅಂತರ ಗೊತ್ತಿಲ್ಲ, ಆಗ ನೆಟ್ಟು ಬಿಟ್ಟಿದ್ದಾರೆ. ಈಗ ನಾವು ದೂರ ದೂರ ನೆಟ್ಕೊಂಡು ಅದ್ರ ಜೊತೆ ಎಲ್ಲ ಬಾಳೆ ಅಡಿಕೆ ಹಾಕೊಂಡು ಹೋಯ್ತಾ ಇದ್ದೀವಿ. ತೆಂಗಿನ ಇಳುವರಿ ಎಷ್ಟು ಬರ್ತಾ ಇದೆ? ಸರ್ ವರ್ಷಕ್ಕೆ ಒಂದು 4-5 ಸಾವಿರ ಕಾಯಿ ಬೀಳ್ತದೆ ಸರ್. 4-5 ಸಾವಿರ ಕಾಯಿ ಬೀಳುತ್ತೆ. ಅದ್ರ ಜೊತೆಗೆ ನಮ್ಮ ಮಧ್ಯದಲ್ಲಿ ಎಳ್ಳೀರು ರೇಟ್ ಇದ್ದಾಗ ಎಳ್ಳೀರ್ನ ನಾನೇ ಸ್ವಂತವಾಗಿ ಕೆಡಿಕೊಂಡು ಮಾರ್ಕೆಟ್ಗೆ ಹಾಕ್ತೀನಿ, ಇಲ್ಲಾಂದ್ರೆ ಮಾರ್ಕೆಟ್ ರೇಟ್ ಕಮ್ಮಿ ಇದ್ದಾಗ ಟೌನ್ಗಳಿಗೆ ತಂದು ನಾನೇ 100 ರೂಪಾಯಿ 4-5 ರಂಗೆ 3 ರಂಗೆ ಕೊಚ್ಚುತ್ತೀವಿ ಸರ್. ಮಾರ್ಕೆಟ್ ಯಾವ ತರ ನಡೀತಾ ಇದೆ ನೋಡ್ಕೊಂಡು ಅದ್ರ ತಕ್ಕನಾಗಿ ನಾವೇ ಸ್ವಂತವಾಗಿ ಕೊಚ್ಚಿರೋದ್ರಿಂದ ನಮ್ಗೆ ಆದಾಯ ಬರುತ್ತೆ. ಬೆಳೆನೂ ಅಷ್ಟೇ, ನಾವು ಸ್ವಂತವಾಗಿ ಕೂತ್ ಮಾರಿದ್ರೆ ಸ್ವಲ್ಪ ನಮ್ಗೆ ಆದಾಯ ಸಿಗುತ್ತೆ. ಬ್ರೋಕರ್ ಮುಖಾಂತರ ಹೋದ್ರೆ ನಾವು ಬೆಳೆದ್ರದ್ ಏನು ಬೆಲೆ ಸಿಗಲ್ಲ, ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ತೆಂಗಿನಲ್ಲಿ ಇಷ್ಟು ಇಳುವರಿ ಬರ್ಲಿಕ್ಕೆ ಏನ್ ಕೆಲಸ ಮಾಡ್ತೀರ ಅದಕ್ಕೆ? ಸರ್ ನಾವು ಸ್ವಂತವಾಗಿ ಜೀವಾಮೃತ ಮಾಡ್ಕೊತಾ ಇದೀವಿ, ಮತ್ತೆ ಎರೆಹುಳ ಗೊಬ್ಬರ ಮಾಡ್ಕೊಂತೀನಿ, ಮತ್ತೆ ಬಾಳೆ ಹಾಕಿದ್ರಿಂದ ಅದ್ರ ಒಂದ್ ಸ್ವಲ್ಪ ಗೊಬ್ಬರ ಸಿಗುತ್ತೆ, ಮತ್ತೆ ಅದ್ರ ಜೊತೆಗೆ ಪರಾಗಸ್ಪರ್ಶ ಮಾಡೋದ್ರಿಂದ ಇಳುವರಿನೂ ಜಾಸ್ತಿ ಆಗಿದೆ ಸರ್. ನಮ್ಮ ತೋಟದಲ್ಲಿ ಜೇನ್ಸ್ ಹಾಕಿದ್ಮೇಲೆ ಇಳುವರಿ ಜಾಸ್ತಿ ಬರ್ತಾ ಇದೆ. ಸ್ವಂತವಾಗಿ ನಾವು ಗೊಬ್ಬರ ಹಾಕಿರ್ತೀವಿ, ನೀರ್ ಕಟ್ಕೋತೀವಿ, ಹಂಗಾಗಿ ಗೊಬ್ಬರದ್ದು ಅವಶ್ಯಕತೆ ನಾವೇ ಮಾಡ್ಕೊತಾ ಇದೀವಿ. ಅಡಿಕೆ ಎಷ್ಟು ಗಿಡಗಳಿದಾವೆ ಸರ್? ಅಡಿಕೆ ಒಂದು 120 ಗಿಡ ಇದೆ. 120 ಗಿಡ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕೊಂಡಿದ್ರಿ? ಅದು ನಮ್ಮ ತಂದೆಯವ್ರು ಹಾಕಿದ್ರು ಮುಂಚೆ 120 ಗಿಡ, ನಾವೀಗ 300 ಗಿಡ ಹಾಕೊಂಡಿದ್ವಿ ಸರ್. ಮತ್ತೆ ಹೊಸ ಸಸಿಗಳು ಹಾಕಿದೀನಿ. ಫಸಲು ಬರ್ತಾ ಇದೆಯಾ ಅದು? ಅದಿಲ್ಲ ಸರ್, ಫಸಲು ಬರ್ತಾ ಇದೆ. ಈಗೆಲ್ಲ ಕೆಲವೊಂದು ಅಂಬಾಳೆ ಹೊಡೆದಿದ್ದಾವೆ, ಕೆಲವಿಂದ ಬೆಳವಣಿಗೆ ಆಗ್ತಾ ಇದಾವೆ. ಹಳೆ ಗಿಡದಲ್ಲಿ ನಿಮಗೆ ಎಷ್ಟು ಇಳುವರಿ ಬರ್ತಾ ಇದೆ ಸರ್? ಒಂದು 10-11 ಕ್ವಿಂಟಲ್ ವರೆಗೂ ಸಿಗ್ತದೆ. 10-11 ಕ್ವಿಂಟಲ್ ಬರುತ್ತೆ, ಒಳ್ಳೆ ಇಳುವರಿ ಅಲ್ವಾ? ಅಷ್ಟಕ್ಕೆ ಇಷ್ಟು ಒಳ್ಳೆ ಇಳುವರಿ ಬರ್ಲಿಕ್ಕೆ ಏನ್ ಕೆಲಸ ಮಾಡ್ತೀರ ಅಡಿಕೆಗೆ ಸರ್? ಅಡಿಕೆಗೆ ಅಂತ ಅಂದ್ರೆ ಪ್ರತಿ ಎಲೆ ಎಲ್ಲಾನು ಕತ್ತರಿಸಿ ಎಲ್ಲೇ ಹಾಕ್ತಿವಿ, ಮತ್ತೆ ಬ್ರಷ್ ಕಟರ್ ಎಲ್ಲ ಹೊಡಿತೀವಿ, ಉಳುಮೆ ಮಾಡಲ್ಲ. ಮತ್ತೆ ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕ್ತೀವಿ ಸರ್, ಜೀವಾಮೃತ ಹಾಕತೀನಿ, ಎರೆಹುಳ ಗೊಬ್ಬರ ಹಾಕಂತೀನಿ, ಹಂಗಾಗಿ ಉಳುಮೆ ಮಾಡಲ್ಲ. ಅದನ್ನ ಬ್ರಷ್ ಕಟರ್ ಹೊಡ್ಕೊಂಡು ಹಸರೆಲೆ ಗೊಬ್ಬರನು ಅದೇ ಗೊಬ್ಬರ ಹಾಕೋಗುತ್ತೆ, ಹಂಗೆ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೀರಿ. ಗೊಬ್ಬರ ಹಾಕದ್ ನಾವು ಕಮ್ಮಿ ಮಾಡ್ಕೋಬೇಕು. ಈಗ ಸಂದು ಉಳುಮೆ ಮಾಡ್ತಾ ಇದ್ರೆ ಬೇರೆಲ್ಲ ಕಟ್ಟಾಯ್ತಾ ಇರ್ತವೆ, ಅವಕ್ಕೆ ಮತ್ತೆ ಇಳುವರಿಗೆ ಜಾಸ್ತಿ ಆಗಲ್ಲ. ಬೇರೆಲ್ಲ ಅದು ಬೆಳವಣಿಗೆ ಆಗದೆ ಟೈಮ್ ಹಿಡಿತದೆ, ಹಂಗಾಗಿ ಉಳುಮೆ ಮಾಡ್ದಂಗೆ ಬ್ರಷ್ ಕಟ್ರಲ್ಲಿ ಹೊಡ್ಕೊಂಡು ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕ್ತಿವಿ, ಜೀವಾಮೃತ 3 ತಿಂಗಳಿಗೊಂದ್ಸರಿ ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಇದಕ್ಕೆಲ್ಲ ನೀರಾವರಿ ಸೌಲಭ್ಯ ಹೆಂಗೆ ಸರ್? ನಮ್ಮ ಜಮೀನ್ ಪಕ್ಕದಲ್ಲೇ ಹೇಮಾವತಿ ನದಿ ಇದೆ, ಅದರಿಂದ ನಮಗೆ ನೀರಿಗೆ ಸಮಸ್ಯೆ ತೊಂದರೆ ಇಲ್ಲ. ಅಲ್ಲಿಂದ ನೀರ್ ಡಂಪ್ ಮಾಡ್ಕೊತೀವಿ. ಡಂಪ್ ಮಾಡ್ಕೊಳ್ತೀರಿ, ಸಾಕಷ್ಟು ನೀರು ವರ್ಷ ಪೂರ್ತಿ ಸಿಗುತ್ತಲ್ಲ? 165 ದಿವಸನೂ ನೀರ್ ಇರ್ತದೆ. ಹಂಗಾಗಿ ಇಷ್ಟೆಲ್ಲ ಬೆಳೆ ಬೆಳೀಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇರೋ? ನೀರ್ ಇಲ್ಲದೆ ಹೋದ್ರೆ ಇನ್ನೇನು ಬೆಳೆಯಕ್ಕೆ ಆಗಲ್ಲ, ನೀರಿದ್ರೆ ಎಲ್ಲ. ಈ ಜೇನಿಂದ ಭಾರಿ ಅನುಕೂಲ ಆಗ್ತದೆ ಅಂತ ಹೇಳಿದ್ರಿ, ಜೇನ್ ಸಾಕಾಣಿಕೆ ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ರಿ, ಏನೇನು ಅನುಕೂಲ ಮಾಡ್ತಾರೆ? ನಾನು ಕೃಷಿಗೆ ಬಂದು 5 ವರ್ಷ ಆಯ್ತು, ಬೆಂಗಳೂರಿಂದ ಬಂದು 5 ವರ್ಷ ಆಯ್ತು ನಾನು ಕೃಷಿ ಮಾಡಕ್ ಹಿಡಿದು. ಅವಾಗ ನಾನು ಈಗ KVKಯಿಂದ ತರಬೇತಿಗೆ ಹೋಗಿದ್ದೆ, ಜೇನು ಬಗ್ಗೆ ಮಾಹಿತಿ ತಿಳ್ಕೊಂಡು ತಂದಿಟ್ಟ ಮೇಲೆ ನನಗೆ ಇಳುವರಿಯಿಂದ ಜಾಸ್ತಿ ಆಗಿದೆ, ಮತ್ತೆ ತುಪ್ಪನು ಸಿಗ್ತಾ ಇದೆ, ತುಂಬಾ ರೈತರು ಬೇಕಾದವರು ತಗೊಂಡೋಗ್ತಾರೆ, ಫ್ರೀಯಾಗಿ ಕೊಟ್ಟಿದೀವಿ ಕೆಲವು ಹೊಸ್ತಾಗಿ. ಈಗ ಅವ್ರಿಗೆ ಫ್ರೀಯಾಗಿ ಕೊಟ್ರು ಅವರೇ ದುಡ್ಡು ಕೊಟ್ಟು ತಗೊಂಡೋಗ್ತಾರೆ, ಹಂಗೆ ಫ್ರೀಗಿಸ್ಕೊಳ್ಳಲ್ಲ. ಮತ್ತೆ ನಾವು ಮನೆಗೆ ಯೂಸ್ ಮಾಡ್ಕೊತಾ ಇದೀವಿ, ತುಂಬಾ ಚೆನ್ನಾಗಿ ಹೆಲ್ತ್ಗೆ ಚೆನ್ನಾಗಿದೆ, ಮತ್ತೆ ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ ಸರ್. ಎಷ್ಟು ಪೆಟ್ಟಿಗೆ ಇಟ್ಕೊಂಡಿದ್ದೀರಿ ಸರ್? ನನ್ನ ಹತ್ರ 11 ಪೆಟ್ಟಿಗೆ ಇದೆ. 11 ಪೆಟ್ಟಿಗೆ ನಿಮ್ ತೋಟದಲ್ಲಿ ಇಟ್ಕೊಂಡಿದ್ದೀರಿ? ನಮ್ಮ ತೋಟದಲ್ಲೇ ಇದೆ ಸರ್. ನಿಮ್ಮ ತೋಟದಲ್ಲೇ ಇದೆ? 10 ಅಡಿ ಅಂತರದಲ್ಲಿ ಇಡಬಹುದು ಸರ್. ಒಂದೊಂದು ಪೆಟ್ಟಿಗೆನ ಆದಷ್ಟು ನೀವೇ ಬಿಡ್ತೀರಾ ಜೇನೆಲ್ಲ? ಹೌದು ಸರ್, ನಾನು ಕಲ್ತ್ಕೊಂಡಿದ್ದೀರಿ? ಕಲ್ತ್ಕೊಂಡಿದ್ದೀನಿ, ತರಬೇತಿ ತಗೊಂಡಿದ್ದೀನಿ ಸರ್, KVK ಕೃಷಿ ವಿಜ್ಞಾನ ಕೇಂದ್ರ ಹಾಸನದಲ್ಲಿ. ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನೇನೇನ್ ತರಬೇತಿಗಳನ್ನು ಮಾಡ್ಕೊಂಡಿದ್ದೀರಿ ಸರ್? ಇದು ಕೆನರಾ ಬ್ಯಾಂಕ್ ಸ್ವಯಂ ಸಂಸ್ಥೆಯಲ್ಲಿ ಎರೆಹುಳ ಗೊಬ್ಬರ ಮತ್ತೆ ಹೈನುಗಾರಿಕೆದು ತರಬೇತಿ ಮಾಡಿದ್ದೀನಿ ವೆಟನರಿ ಇದ್ರಲ್ಲಿ. ಅಲ್ಲೂ ಕೃಷಿ ಹಸುಗಳ ಆರೈಕೆ ಇದ್ರ ಬಗ್ಗೆ ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಸುಮಾರು ತರಬೇತಿಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಈಗಲೂ ಮಾಡ್ತಲೂ ಇದ್ದೀನಿ. ಹೊಸದಾಗಿ ಕಲಿಬೇಕು ಅಂತ ಇನ್ನು ತುಂಬಾ ಆಸೆ ಇದೆ. ಆಮೇಲೆ ಹೊಸ ಹೊಸ ತರ ಬೆಳೆಗಳು ಮಾಡಬೇಕು ಅಂತ ನಾವಿನ್ನು ಕಲಿಬೇಕು ಸರ್, ತುಂಬಾ ಕಲಿಯೋದಿದೆ. ಈ ಕಲ್ತಿರೋದನ್ನ ಮಾಡಿದೀನಿ, ಇನ್ನು ಕಲಿತು ಮಾಡ್ಬೇಕು ಸರ್. ತರಬೇತಿಗಳನ್ನ ಪಡ್ಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? ಹೊಸ ಹೊಸ ಮಾಹಿತಿಗಳು ಸಿಗ್ತವೆ, ಆಮೇಲೆ ಹೊಸ ಹೊಸ ತರ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೂ ನಮಗೂ ಒಂದು ಐಡಿಯಾಸ್ಗಳು ಬರ್ತವೆ. ಕೆಲವರು ವಿಭಿನ್ನವಾಗಿ ಮಾಡ್ಕೊಂಡಿರ್ತಾರೆ, ಈ ನಾನು ಒಂಥರ ಮಾಡಿದ್ರೆ ಅವರೇ ಒಂಥರ ಮಾಡಿರ್ತಾರೆ, ಅವ್ರು ಯಾವ ತರ ಮಾಡಿರ್ತಾರೆ ಅಂತ ನಮಗೂ ಟ್ಯಾಲಿ ಮಾಡ್ಕೋಬಹುದು. ಆ ತರ ಯಾಕೆ ಮಾಡಬಾರ್ದು ಅಂತ ನಮಗೂ ಒಂದು ಇದು ಮಾಡ್ಕೊಂಡು ಸಮತೋಲನ ಮಾಡ್ಕೊಂಡು ಹೋಗ್ಬೋದಲ್ಲ ಸರ್? ಸಮತೋಲನ ಮಾಡ್ಕೊಂಡು ಹೋಗ್ಬೋದು, ಹೊಸ ಹೊಸ ವಿಷಯಗಳನ್ನ ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಬಹಳ ಮುಖ್ಯವಾಗಿ ಗೊತ್ತಾಗುತ್ತೆ ಅಲ್ವಾ? ಇದನ್ನ ಹಿಂಗ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದೀರಿ. ಈ 4 ಎಕರೆನಲ್ಲಿ ಎಷ್ಟು ಆದಾಯ ಬರುತ್ತೆ ನಿಮ್ಗೆ 1 ವರ್ಷದಲ್ಲಿ? ವರ್ಷಕ್ಕೆ ಅಲ್ಲಿಗೆ ಒಂದು 8-10 ಲಕ್ಷ ವರೆಗೂ ಆದಾಯ ತೆಗಿಬಹುದು. ಅಂದ್ರೆ ನಾವು ಯಾವ್ದಕ್ಕೆ ಬೆಲೆ ಸಿಗುತ್ತೆ ಅದನ್ನ ನಾವು ಬೆಳೆ ಹಾಕೊಂಡು ಮಾಡ್ಕೊಂಡು ಹೋಗ್ಬೇಕು ಸರ್. 2024ರಲ್ಲಿ ಬೆಳೆಗಳೆಲ್ಲ ಕಮ್ಮಿ ಇದೆ ಸರ್ ರೇಟ್. ಈಗ ಭತ್ತಕ್ಕೆ ಈಗ ಮತ್ತೆ ರೇಟ್ ಡೌನ್ ಆಯ್ತು, ಶುಂಠಿ 1200 ರೂಪಾಯಿ ಆಗಿದೆ ಸರ್. ಎಲ್ಲಾ ಬೆಳೆನೂ ಸ್ವಲ್ಪ ರೇಟ್ ಕಡಿಮೆ ಇದೆ ಸರ್, ಈ ವರ್ಷದಲ್ಲಿ ಸ್ವಲ್ಪ ಆದಾಯ ಕಮ್ಮಿ ಆಗಿದೆ, ಹೋದ ವರ್ಷದಲ್ಲಿ ರೇಟ್ ಚೆನ್ನಾಗಿ ಸಿಕ್ತು, ಮುಂದೆ ಏನಾಗುತ್ತೆ ನೋಡ್ಬೇಕು ಸರ್. ರೇಟ್ ಸಿಕ್ಕಿದ್ರೆ ನಮಗೂ ಆದಾಯ ಸಿಗುತ್ತೆ, ವೇರಿಯೇಷನ್ ಆಯ್ತಾ ಇರುತ್ತೆ ಸರ್, ಆದಾಯದಲ್ಲೂ ವೇರಿಯೇಷನ್ ಆಗ್ತಾ ಇರುತ್ತೆ, ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಹಂಗಾಗಿ ಒಟ್ಟು ಒಳ್ಳೆ ಆದಾಯ ನಿಮಗೆ ಬರ್ತಾ ಇದೆ. ಸಮಗ್ರವಾಗಿ ಮಾಡ್ಕೊಂಡ್ರೆ ಅದೇ ಬಂದೇ ಬರುತ್ತೆ ಸರ್. ಅಂದ್ರೆ ನಾವು ಒಂದಕ್ಕೆ ಸೀಮಿತವಾಗಬಾರದು, ಸಮಗ್ರವಾಗಿ ಎಲ್ಲಾ ತರ ಬೆಳೆಗಳ ಹಾಕೊಂಡು ಮಾಡ್ಕೊಂಡು ಹೋದ್ರೆ ಎಲ್ಲ ಆದಾಯ ನೋಡಬಹುದು ಸರ್. ಈಗ 4 ಎಕರೆ ಜಮೀನ್ ಇದೆ, ನೀವು ಬೇರೆ ಬೇರೆ ತರಹದ ಸಮಗ್ರ ಕೃಷಿಯನ್ನ ಮಾಡ್ತೀರಿ. ಈಗ ಬೇರೆ ಕೃಷಿಕರನ್ನು ಕೇಳಿದ್ರೆ 4 ಎಕರೆ ಜಮೀನ್ ಇತ್ತು ಅಂತ ಹೇಳಿದ್ರೆ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಹೆಚ್ಚು ಜನ ಬೇಕಾಗ್ತಾರೆ, ಸಮಯ ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನೀವು ಇದ್ರ ಜೊತೆಗೆ ಬೇರೆ ಉಪಕಸಬುಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಎಳನೀರು ನಿಮ್ಮ ತೋಟದನ್ನು ಕೂಡ ಇಳಿಸ್ತೀರಿ, ಬೇರೆ ತೋಟದಲ್ಲೂ ಕೂಡ ಇಳಿಸಿ ಅದನ್ನು ತಾಂಡೋಗಿ ಮಾರಾಟವನ್ನು ಮಾಡ್ತೀರಿ. ಹಿಂಗೆ ಬೇರೆ ವೃತ್ತಿಯನ್ನು ಕೂಡ ಇದ್ರ ಜೊತೆಗೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್, ಈಗ ಒಂದು ಭತ್ತ ನಾಟಿ ಮಾಡಿದ್ಮೇಲೆ ಗ್ಯಾಪ್ ಇರುತ್ತೆ, 1 ವಾರ 15 ದಿವಸ ಗ್ಯಾಪ್ ಇರುತ್ತೆ. ಮತ್ತೆ ನಮ್ ತಂದೆಯವರು ನಮ್ ತಾಯಿಯವರು ಮನೇಲಿ ನಮ್ ತಾತ ಅಜ್ಜಿ ಎಲ್ಲ ಇರೋದ್ರಿಂದ ಅವರು ನೋಡ್ಕೊಂತ ಇರ್ತಾರೆ. ಅವ್ರು ಅದ್ರ ಮಧ್ಯ ಗ್ಯಾಪ್ ಅಲ್ಲಿ ನಾವು ಎಳ್ಳಿನ ನಾವು ಸ್ವಂತಕ್ಕೆ ಇಡೋಗಿ ಮಾಡ್ಕೋಬತ್ತೀವಿ. ಮತ್ತೆ ಚಿಕನ್ ಅಂಗಡಿ ಇದೆ, ಚಿಕನ್ ಅಂಗಡಿನು ಬೆಳಗ್ಗೆ ಸಂಜೆ ಹಳ್ಳಿ ರೈತರುಗಳು ಬರ್ತಾರೆ, ಮಧ್ಯಾಹ್ನ ಟೈಮ್ ಎಲ್ಲ ಗದ್ದೆ ಹತ್ರ ಹೋಗಿರ್ತಾರೆ. ಹಾಲಿನ ಡೈರಿನೂ ಮಾಡ್ಕೊಂಡಿದ್ರ ಜೊತೆ ಎಲ್ಲದ್ರಲ್ಲೂ ಸಮಗ್ರವಾಗಿ ಮಾಡ್ಕೊಂಡ್ರೆ ಎಲ್ಲ ಸಿಗುತ್ತೆ ಆದಾಯ. ಬರೀ ಕೃಷಿಗೆ ಜೊತೆಗೆ ಇದನ್ನು ಮಾಡ್ಕೊಂಡ್ರೆ ಅದರಲ್ಲೂ ಸ್ವಲ್ಪ ಆದಾಯ ನೋಡಬಹುದು ಅಂತ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಆರ್ಡರ್ಗಳಿಗೆ ಮಟನ್ ಎಲ್ಲ ಕೊಡ್ತೀವಿ ಸರ್, ಫಂಕ್ಷನ್ ಗಳಿಗೆ ಮಾಡ್ತೀವಿ, ಎಲ್ಲಾನು ಕಲ್ತ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ. ಕೃಷಿ ಜೊತೆಗೆ ಅದರಲ್ಲೂ ಸ್ವಲ್ಪ ಆದಾಯ ಮಾಡ್ತಾ ಇದೀವಿ. ಈಗ ಇದಕ್ಕೆಲ್ಲ ನಿಮಗೆ ಸಮಯ ಹೆಂಗ್ ಸಿಗುತ್ತೆ ಅಂತ ಅಂದ್ರೆ ಮನೆಯವ್ರು ಸಪೋರ್ಟ್ ಮಾಡ್ತಾರೆ ಸರ್, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನೀವು ಇವತ್ತೇನ್ ಮಾಡ್ತೀನಿ ಅಂತ ಅಂದ್ರೂ ಕೂಡ ನಿಮ್ಮನ್ನ ಸ್ವತಂತ್ರವಾಗಿ ಬಿಟ್ಬಿಡ್ತಾರೆ. ಹೌದು ಸರ್ ಅಲ್ವಾ? ಹಂಗಾಗಿ ನಿಮಗೆ ಮಾಡಕ್ ಸಾಧ್ಯ. ಅಲ್ಲೇನಾದ್ರು ಅನಿವಾರ್ಯವಾಗಿ ಮಾಡುವಂತ ಕೆಲಸಗಳು ಇತ್ತು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಅಜ್ಜಿ ತಾತ ಇರ್ತಾರೆ, ನಿಮ್ಮ ಮನೆಯವರು ಇರ್ತಾರೆ, ಅವರು ಅದೆಲ್ಲದನ್ನು ಕೂಡ ಮಾಡ್ಕೊಳ್ತಾರೆ. ಮನೆಯವ್ರು ಸಪೋರ್ಟ್ ಮಾಡೋದ್ರಿಂದ ನನಗೆ ಎಲ್ಲಾ ಕಡೆ ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಮಾಡಕ್ಕೆ ಹೆಲ್ಪ್ ಆಗ್ತಾ ಇದೆ. ಅವ್ರ ಸಪೋರ್ಟ್ ಇಲ್ದನ್ ನಾವೇನು ಮಾಡಕ್ ಆಗಲ್ಲ ಸರ್, ಒಬ್ಬರೇ ಮನೆ ಸಪೋರ್ಟ್ ಬೇಕೇ ಬೇಕು. ಈ ಎಳನೀರಿಂದ ವ್ಯವಹಾರ ಹೆಂಗೆ ಪ್ರದೀಪ, ಮತ್ತೆ ಇದು ಲಾಭದಾಯಕವಾ ಹೇಗೆ ನಿಮ್ಗೆ? ಸರ್, ಲಾಭದಾಯಕನೆ ಅಂದ್ರೆ ನಾವು ತೋಟದಲ್ಲಿ ಈಗ 24 ರೂಪಾಯಿ ತಗೊಂತಾ ಇದೀವಿ, ಅಲ್ಲಿ 35 ರೂಪಾಯಿ ಮಾರ್ಕೆಟ್ ಇದೆ. ಈಗ ಮತ್ತೆ ಈಗ 3 ತಿಂಗಳಿಂದ ಮತ್ತೆ ಡೌನ್ ಆಗಿದೆ. ಈಗ 24 ರೂಪಾಯಿ ಕಿಡಿಕೋದಿದ್ದು 35 ರೂಪಾಯಿ ಮಾರ್ಕೆಟ್ ಇತ್ತು, ಈಗ ಸ್ವಲ್ಪ ಚಳಿಗಾಲ ಇರೋದ್ರಿಂದ ರೇಟ್ ಡೌನ್ ಆಗಿದೆ. ಅದರಲ್ಲೂ ಒಂದು 1,000 ಎಳ್ಳೀರ್ಗೆ 4,000-5,000 ಉಳಿಯುತ್ತೆ ಸರ್. 1,000 ಎಳ್ಳೀರ್ ಕಿಡಿಗಿದ್ರೆ 500 ಕಿಡಿಗಿದ್ರೆ 1,500-2,000 ಉಳಿಯುತ್ತೆ. ಅದರಲ್ಲೂ ಮಧ್ಯೆ ಗ್ಯಾಪ್ ಅಲ್ಲಿ ನಾವು ಕೃಷಿ ಮಾಡೋ ಈಗ ಬ್ಯಾಚ್ ಬ್ಯಾಚ್ ಮಾಡ್ಕೊಂಡಿರ್ತೇವಲ್ಲ, ಅದ್ ಗ್ಯಾಪ್ ಸಿಗುತ್ತಲ್ಲ, ಆ ಟೈಮಲ್ಲಿ ಹೋಗಿ ಎಳ್ಳೀರ್ನ ಹುಡುಕಿ ಬೇರೆ ತೋಟದಲ್ಲಿ ಕೇಳಿಕೊಂಡು ಮಾರ್ಕೆಟ್ಗೆ ಹಾಕ್ತಿವಿ, ಮತ್ತೆ ನಾವೇ ಖರ್ಚು ಮಾರ್ತೀವಿ ಸರ್. ಅದೆಲ್ಲ ಸ್ವಲ್ಪ ಆದಾಯ ಬರ್ತಾ ಇದೆ. ಈಗ ಎಳನೀರ್ನ ಎಲ್ಲಿ ಕಳಿಸ್ತೀರಾ ನೀವು? ಸರ್, ನಾವು ಅಗ್ರಾರ್ಕೆಟ್ ಮಾರ್ಕೆಟ್ ಇದೆ, ಮತ್ತೆ ಕಿಕ್ಕೇರ್ ಇದೆ, ಮತ್ತೆ ಕೇರ್ಪೇಟೆ ಇದೆ, ಅಲ್ಲಿಗೆ ಗಾಡಿ ಅವ್ರದ್ದು ತುಂಬಿಸ್ತಾರೆ, ಅವ್ರದ್ದು ಕಾಂಟ್ಯಾಕ್ಟ್ ತಗೊಂಡು ಅವ್ರಿಗೆ ಕೆಡವಿ ಮಾರ್ಕೆಟ್ಗೆ ಹಾಕ್ಬತ್ತೀವಿ. ಅವರು ಡೆಲ್ಲಿ, ಮಹಾರಾಷ್ಟ್ರ, ಈ ಕಡೆ ಬಾಂಬೆ, ಮಂಗಳೂರು, ಈ ಕಡೆ ಎಲ್ಲ ಅವರು ಕಳಿಸ್ತಾರೆ ಸರ್. ಅಂತಂದ್ರೆ ನೀವೇನು ಅಲ್ಲಿಗೆಲ್ಲ ಏನ್ ಕಳಿಸಲ್ಲ? ಅಲ್ಲಿ ಕಳಿಸಲ್ಲ ಸರ್, ನಾವು ಮಾರ್ಕೆಟ್ಗೆ ಹಾಕ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ತೋಟಗಳಲ್ಲಿ ಏನ್ ಕೆಡುತ್ತೀರೋ ಅದು ತಗೊಂಡೋಗಿ ಒಂದು ಮಾರ್ಕೆಟ್ ನಿಮ್ಮ ಸಮೀಪದಲ್ಲಿರುತ್ತೆ, ಅಲ್ಲಿಗೆ ತಗೊಂಡೋಗಿ ಮಾರಾಟ ಮಾಡ್ಬಿಟ್ಟು ಬರ್ತೀರಿ. ಅವ್ರು ಅಲ್ಲಿಂದ ದೊಡ್ಡ ದೊಡ್ಡ ನಗರಗಳಿಗೆ, ಬೆಂಗಳೂರು ಆಗ್ಬಹುದು, ಚೆನ್ನೈ ಆಗ್ಬಹುದು, ಅಥವಾ ಬಾಂಬೆ ಆಗ್ಬಹುದು, ಅಲ್ಲಿಗೆ ಅಲ್ಲಿಂದ ಬೇರೆ ವ್ಯವಸ್ಥೆ ಇರುತ್ತೆ, ಅವರು ಅದನ್ನ ಅಲ್ಲಿಗೆ ಕಳಿಸ್ಕೊಡ್ತಾರೆ ಅಲ್ವಾ? ಈ ಎಳನೀರು ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ ಇಂಥ ತೋಟದ ಚೆನ್ನಾಗಿರುತ್ತೆ ಇಷ್ಟೇ ಸಿಗುತ್ತೆ ಅಂತ ಹೇಳಿ ಒಂದು ಅಂದಾಜು ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಒಂದು ವರ್ಷಕ್ಕೆ 5 ಸರ್ತಿ ಎಳ್ನೀರ್ ಕುಯ್ಬೋದು ಸರ್. 2 ತಿಂಗಳು 3 ತಿಂಗಳಿಗೆಲ್ಲ ಒಂದೊಂದು ಬ್ಯಾಚ್ ಎಳ್ನೀರ್ ಬರುತ್ತೆ. ಒಂದ್ ತೋಟದಲ್ಲಿ ಇವತ್ತು ಕೂದಿದೀವಿ ಅಂದ್ರೆ 3 ತಿಂಗಳು ನಾವು ಡೇಟ್ ಬರ್ದು ಇಟ್ಕೊಂಡಿರ್ತೀವಿ, ಗೊತ್ತಾಗಿರ್ತದೆ ನಮ್ಗೆ ಡೇಟ್ ಇರ್ತದೆ, 3 ತಿಂಗಳಿಗೆ ಎಳ್ನೀರ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಆ ತರ ಹೋಗಿ ಕೆಡಕೋತೀವಿ. ಅಂದ್ರೆ ಸೈಜ್ ಮೇಲೆ ಗೊತ್ತಾಗುತ್ತೆ ಸರ್, ನಾವು ಪ್ರತಿ ದಿವಸ ಕೆಡಗೋದ್ರಿಂದ ಅಲ್ಲಿ ಸೈಜ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಈ ಸೈಜ್ ಇದೆ, ಎಳ್ನೀರ್ ಬಂದಿದೆ ಅಂತ. ಮತ್ತೆ ತುಂಬಾ ಜನ ವ್ಯಾಪಾರಗಾರರು ಇದಾರೆ. ಈಗ ನಾವು ಈ ತೋಟ ಇವತ್ತು ಕೂದ್ರೆ ಮತ್ತೆ ಇನ್ನೊಬ್ಬ ಅವ್ರು ನಮಗೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಇನ್ನೊಬ್ಬ ಬಂದು ಕುಯ್ಬಹುದು. ಹಂಗೆ ನಮ್ಗೆ ಎಲ್ಲಿ ಕಾಂಟ್ಯಾಕ್ಟ್ ಇರ್ತದೆ ನಾವು ಕಾಂಟ್ಯಾಕ್ಟ್ ಮೇಲೆ ಹೋಗಿ ಎಳ್ನೀರ್ ಕುಯ್ತೀವಿ. ಕೆಲವರು ನಾವು ಚೆನ್ನಾಗಿ ಕುಯ್ಯೋದ್ರಿಂದ ನಾವು ಚೆನ್ನಾಗಿ ಕೂದ್ರೆ ಅವರಿಗೆ ಚೆನ್ನಾಗೆಲ್ಲ ಲೆಕ್ಕ ಎಲ್ಲ ಕೊಟ್ರೆ ಎಳ್ನೀರ್ ಲೆಕ್ಕನ, ಅವರೇ ಫೋನ್ ಮಾಡಿ ಕರೀತಾರೆ ನಂಬರ್ ಇಟ್ಕೊಂಡು, ಆಗ ಹೋಗಿ ಕಟ್ ಮಾಡ್ಕೋಬತ್ತೀವಿ ಸರ್. ಅವಾಗ ಹೋಗಿ ಕಟ್ ಮಾಡ್ಕೊಂಡು ಬರ್ತೀರಿ. ಹಿಂಗೆ ಒಂದು ಅಂದಾಜ್ನಲ್ಲಿ ಪ್ರತಿ ದಿವಸ ಹೆಚ್ಚು ಕಮ್ಮಿ ಕೆಲಸ ಇದ್ದೇ ಇರುತ್ತೆ ಅಲ್ವಾ? ಅಂದ್ರೆ ಪ್ರತಿ ದಿವಸ ಅಂತ ಅಂದ್ರೆ ಎಳ್ನೀರ್ ಸಿಕ್ಕಿದ್ರೆ ಪ್ರತಿ ದಿವಸ ಕುಯ್ತೀವಿ ಸರ್, ಒಂದೊಂದ್ ಸರಿ ಸಿಗಲ್ಲ, ಹುಡ್ಕೊಂಡು ಕುಯ್ಬೇಕಾಗುತ್ತೆ. ಈಗ ಕೋಳಿ ಅಂಗಡಿ ನಿಮ್ಮ ಗುಂಜೆವಲೆ ಮಾಡಿದ್ರೆ? ಹೌದು ಸರ್, ಮನೆ ಮುಂದೆನೆ, ಎಲ್ಲ ಮನೆ ಮುಂದೆನೆ ಮಾಡ್ಕೊಂಡಿದ್ವಿ ಸರ್. ಬೇರೆ ಜಾಗದಲ್ಲಿ ಹೋಗಿ ಮಾಡೋದ್ಕಿಂತ ಎಲ್ಲ ಮನೆ ಹತ್ರನೆ ಮಾಡ್ಕೊಂಡ್ರೆ ನಮಗೆ ಓಡಾಡ ತಪ್ಪುತ್ತೆ, ಮತ್ತೆ ಬಾಡಿಗೆ ಗಿಡಿಗೆ ಕೂಡ ತಪ್ಪುತ್ತೆ. ಸ್ವಂತ ಜಾಗದಲ್ಲೇ ಒಂದೇ ಜಾಗದಲ್ಲಿ ಎಲ್ಲ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದೀನಿ ಸರ್. ಕೋಳಿ ಅಂಗಡಿಯಿಂದ ಎಷ್ಟು ಆದಾಯ ಬರುತ್ತೆ ನಿಮಗೆ? ಸರ್ ದಿವಸಕ್ಕೆ ಒಂದ್ 10-15 ಕೆಜಿ ಹೋಗುತ್ತೆ, ಕೋಳಿಗೆ 50 ರೂಪಾಯಿ ಸಿಗುತ್ತೆ. ಒಂದು ಕೋಳಿಗೆ 50 ರೂಪಾಯಿ ಸಿಗುತ್ತೆ, 500-1,000 ರೂಪಾಯಿ ಆದಾಯ ಬರುತ್ತೆ ಸರ್ ದಿವಸಕ್ಕೆ. ಅಂದ್ರೆ ಅದು ಕೋಳಿ ಎಷ್ಟು ಹೋಗ್ತವೆ ಅದ್ರ ಮೇಲೆ ನಮಗೆ ಆದಾಯ ಡಿಪೆಂಡ್. ಇಡೀ ದಿವಸ ಇರಬೇಕು ಅಂತ ಏನಿಲ್ಲ, ಇಲ್ಲ ಇಲ್ಲ ಮಧ್ಯಾಹ್ನದ ಬರಲ್ಲ ಸರ್, ಬೆಳಗ್ಗೆ ಸಂಜೆ ಬರ್ತಾರೆ. ಬೆಳಗ್ಗೆ ಸಂಜೆ ರೈತರು ಮನೆ ಹತ್ರ ಇರ್ತಾರೆ, ಅಂದ್ರೆ ಅರ್ಜೆಂಟ್ ಯಾರ ಮನೆ ರಿಲೇಶನ್ ಯಾರು ಬಂದಾಗ ಬಂದು ಮಧ್ಯಾಹ್ನ ಟೈಮ್ ತಗೋತಾರೆ. ಬೆಳಗ್ಗೆ ಸಂಜೆ ವ್ಯಾಪಾರ ಇರುತ್ತೆ, ಮಂಗಳವಾರ ಮತ್ತೆ ಭಾನುವಾರ ಬೆಳಗಿಂದ ಸಂಜೆ ಗಂಟೆಲ್ಲೂ ವ್ಯಾಪಾರ ಇರುತ್ತೆ ಎರಡು ದಿವಸ. ಒಂದು ಖಾಸಗಿ ಡೈರಿಯನ್ನು ಕೂಡ ನೀವು ಮಾಡ್ತೀರಿ ಅಲ್ವಾ, ಇದು ಹೇಗೆ ನಡೀತಾ ಇದೆ, ಎಷ್ಟು ಆದಾಯ ಬರುತ್ತೆ? ಸರ್ ನಮ್ದು ಡೈರಿ ತುಂಬಾ ದೂರ ಇತ್ತು ಮುಂಚೆ, ಈಗ ಊರಲ್ಲೇ ಮಾಡಿದ್ದಾರೆ. ಅದಕ್ಕಿಂತ ಅದೇ ಗ್ಯಾಪ್ ಅಲ್ಲಿ ನಾವು ಬೆಂಗಳೂರಿಂದ ಬಂದಾಗ ಬೇರೆ ಊರಿಗೆ ಹಾಲಾಕಕ್ ಹೋಗ್ಬೇಕಿತ್ತು, ಬೇರೆ ಊರಿಗೆ. ಮತ್ತೀಗ ನಮ್ಮೂರಲ್ಲೇ ಡೈರಿ ಮಾಡಿದ್ರು, ಅದ್ರ ಮಧ್ಯದಲ್ಲಿ ನಾನು ಪ್ರೈವೇಟ್ ಡೈರಿನ ಒಂದು ಆರೋಗ್ಯ ಅಂತ ಅಂದ್ಬಿಟ್ಟು ಆರೋಗ್ಯ ಮಿಲ್ಕ್ ಅಂತ ಇತ್ತು, ಆ ಡೈರಿಯಲ್ಲಿ ಒಂದು ಮೆಂಬರ್ಶಿಪ್ ತಗೊಂಡು ನಾವೇ ಸ್ವಂತವಾಗಿ ಮಾಡ್ಕೊಂಡು ಹೋಗ್ತಾ ಇದೀನಿ. ಅದು ಒಂದು 5 ಕ್ಯಾನ್ ಹಾಲು ಬರ್ತಾ ಇದೆ, 5 ಕ್ಯಾನ್ ಹಾಲು ಸ್ವಲ್ಪ ಆದಾಯ, 1 ಲೀಟರ್ಗೆ 3 ರೂಪಾಯಿ ಸಿಗುತ್ತೆ ಸರ್. ಸಿಗುತ್ತೆ ನಿಮಗೆ. ಈಗ 1 ಕ್ಯಾನ್ ಅಲ್ಲಿ ಎಷ್ಟು ಹಾಲು ತುಂಬಿಸಬಹುದು? 40 ಲೀಟರ್ ತುಂಬೋ ಸರ್. 40 ಲೀಟರ್ ಐದು ಕ್ಯಾನಿಂದ ಒಂದು 100-150 ಲೀಟರ್ ಗಂಟೆ ಬರುತ್ತೆ. 1 ಲೀಟರ್ಗೆ ನಿಮ್ಗೆ 3 ರೂಪಾಯಿ ಸಿಗುತ್ತೆ. 3 ರೂಪಾಯಿ ಸಿಗುತ್ತೆ. ಅಂತಂದ್ರೆ ಹಾಲು ಅಳಸ್ಕೊಂಡು ಕ್ಯಾನ್ ಗೆ ಹಾಕಿ ಕೊಟ್ಟು ಕಳ್ಸೋದು, ಅಲ್ಲಿ ಇಡ್ತೀವಿ ಸರ್, ಡೈರಿಯಿಂದ ಬಂದು ಗಾಡಿ ಬರುತ್ತೆ ತಗೊಂಡೋಗುತ್ತೆ. ಇದು ಬೆಳಗ್ಗೆ ಸಂಜೆ ಈ ಕೆಲಸ ಇರುತ್ತೆ, ಬೆಳಗ್ಗೆ ಸಂಜೆ 1/2 ಗಂಟೆ ಕೆಲಸ ಇರುತ್ತೆ. ಇದನ್ನು ನೀವೇ ಮಾಡ್ತೀರಾ ಅಥವಾ ಯಾರನ್ನಾದ್ರೂ? ನಮ್ಮ ಮಿಸ್ಸಸ್ ಇದಾರೆ, ನಮ್ಮ ತಂದೆ ಇದಾರೆ, ಯಾರು ಬೇಕೋ ಮನೆ ಯಾರು ಇರ್ತಾರೆ ಅವ್ರು ಅಳಿಸ್ಕೊತಾರೆ. ಈ ಮೀನು ಸಾಕಾಣಿಕೆಯನ್ನು ಮಾಡ್ತೀರಾ, ಆದ್ರೆ ನಿಮ್ಮ ತೋಟದಲ್ಲಿ ಜಮೀನಲ್ಲಿ ಮಾಡ್ತಾ ಇಲ್ಲ, ಕೆರೆಯನ್ನ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ? ಸರ್ ಊರಟ್ಟಿಂದ ಒಂದು ಕೆರೆ ಇದೆ ಸರ್, ಅದನ್ನ ಕೆರೆನ ವರ್ಷಕ್ಕೆ ಮಾರ್ಚ್ ತಿಂಗಳಲ್ಲಿ ಅರೇಂಜ್ ಮಾಡ್ತಾರೆ, ಅಲ್ಲಿ ಅರೇಂಜ್ ಮಾಡ್ಕೊಂಡು ಮರಿ ಬಿಟ್ಕೊಂಡಿದೀನಿ ಸರ್. ಈಗ ಅದು ವರ್ಷಕ್ಕೆ ಒಂದ್ಸರಿ, ಈಗ ನಾವು ಹಿಡಿದು ಮಾರ್ಚ್ಗೆ ಕ್ಲೋಸ್ ಆಗುತ್ತೆ, ನಾವು ಮಾರ್ಚ್ ಒಳಗಡೆ ಅದನ್ನ ಹಿಡಿದು ಸೇಲ್ ಮಾಡ್ಬೇಕು. ಓಹೋ, ಮಾರ್ಚ್ ಒಳಗಡೆ ಸೇಲ್ ಮಾಡ್ಬಿಡ್ತೀರಿ? ಮತ್ತೆ ಮಾರ್ಚ್ಗೆ ಮತ್ತೆ ಇನ್ನೊಂದು ಕೆರೆ ಮಾಡ್ಕೊತೀವಿ. ಹರಾಜಲ್ಲಿ ಎಷ್ಟಕ್ಕೆ ಕೊಂಡ್ಕೊಳ್ತೀರಾ ಅದನ್ನ? ಸರ್ ಈಗ ನಾನು ಈಗ 20,000 ರೂಪಾಯಿ ಕುಯ್ಕೊಂಡಿದೀನಿ ಅದನ್ನ. ಎಷ್ಟು ಮರಿ ತಂದ್ಬಿಡ್ತೀರಿ ಸರ್? 3.5 ಸಾವಿರ ಬಿಟ್ಟಿದ್ದೀನಿ ಈಗ ಕೆರೆಗೆ. ಅದರಲ್ಲಿ ಈಗ ಕೊಕ್ಕರೆಗಳು ಮತ್ತೆ ನೀರ್ಗಾಗೆ ಇವೆಲ್ಲ ತಿಂತಾವಲ್ಲ ಸರ್, ಅವೆಲ್ಲ ತಿಂದ ಅವೇ ಒಂದು 500 ಸಾವಿರ ತಿನ್ಕೊಂಡಿರ್ತವೆ, ಇನ್ ಮಿಕ್ಕಿ ಸಿಗುತ್ತೆ. 100 ರೂಪಾಯಿ ಕೆಜಿ ಹಂಗೆ ಚನ್ನಗಿಡದಲ್ಲಿ ತಗೋತಾರೆ, ಅಲ್ಲಿಗೆ ಮಾರ್ಕೆಟಿಂಗ್ ಮಾಡಿ ಅಲ್ಲಿ ತಗೊಂಡೋಗಿ. ಈಗ ನೀವೇ ಹಿಡಿತೀರಾ ಅಥವಾ ಅವರೇ ಬಂದು ಹೆಸರಿಕಾಯಿ ಇಡಿಸಿ ಅವರು ಬಿಟ್ಕೊಡ್ತಾರೆ, ಅದನ್ನ ತಗೊಂಡೋಗಿ ನೀವು ಮಾರ್ಕೊಂಬರ್ತೀರಿ. ಕೆಲವು ಶುಭ ಸಮಾರಂಭಗಳಿಗೆ, ಮದುವೆ ಅಥವಾ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಚಿಕನ್ ಮತ್ತೆ ಮಟನ್ ಈ ತರದನ್ನ ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ರಿ, ಇದು ಹೇಗೆ ನಡೆಯುತ್ತೆ? ರಿಯಾಯಿತಿ ದರದಲ್ಲಿ ಮಟನ್ ಚಿಕನ್ ಕಟ್ ಮಾಡ್ಕೊಡ್ತೀವಿ ಫಂಕ್ಷನ್ ಗಳಿಗೆ. ಈಗ ನಮ್ಮ ಕಾಂಟ್ಯಾಕ್ಟ್ ಮೇಲೆ ಈಗ ಕೇಳ್ತಾರೆ, ಈಗ ಅಂಗಡಿಲಿ ನಮ್ಮೂರಲ್ಲೇ ಫಂಕ್ಷನ್ ಮಾಡ್ತಾ ಇರ್ತಾರೆ ಅಕ್ಕಪಕ್ಕ ಊರಲ್ಲಿ ನಮ್ಮ ಸ್ನೇಹಿತರುಗಳು, ಆಗ ನಮ್ಮ ಫಂಕ್ಷನ್ ನಡೀತಾ ಇದೆ ಹೋಲ್ಸೇಲ್ ರೇಟ್ ಅಲ್ಲಿ ಹಾಕೊಡಿ ಅಂತ ಕೇಳಿದಾಗ ಚಿಕನ್ ಅಂಗಡಿ ಮಾಡಿದ್ಮೇಲೆ ಮಟನ್ ಸುಲಿಯೋದನ್ನ ಕಲ್ತ್ಕೊಂಡು ಮಟನ್ ಕಟ್ ಮಾಡ್ಕೊಡ್ತಾ ಇದೀವಿ. ಅದೇ ಈ ಕಾಂಟ್ಯಾಕ್ಟ್ ಮೇಲೆ ಕೇಳ್ತಾರಲ್ಲ ಆಗ ಫಂಕ್ಷನ್ ಗಳಿಗೆ ಅದನ್ನು ಕೊಡ್ತಾ ಇದೀವಿ. ಆಗ ನಾವು ಒಬ್ಬರೇ ಮಾಡಕ್ಕಾಗಲ್ಲ, ಹುಡುಗರುಗಳನ್ನ ಕರ್ಕೊಂಡು ಜೊತೆಗೆ ಕಟ್ ಮಾಡ್ಬಿಟ್ಟು ಕೊಡ್ತೀವಿ. ನಿಮ್ಮ ಒಂದು ಟೀಮ್ ಇರ್ಬೇಕಲ್ವಾ? ಹೌದು ಇದೆ ಸರ್. ಈಗ ಎಳ್ನೀರು ಕೆಡವಲಿಕ್ಕೆ ಇಂಥದಕ್ಕೆಲ್ಲ ಅಂತ ಟೈಮಲ್ಲಿ ಅವ್ರನ್ನ ಬಳಸ್ಕೊಳ್ತಾರೆ. ಹೌದು ಸರ್. ಅವ್ರಿಗೂ ಹೆಚ್ಚು ಕೂಲಿ ಕೊಡ್ಬೇಕಾಗತ್ತ ಹೆಂಗೆ ಸರ್? ಅವ್ರದ್ದು ಒಂದು ದಿವಸಕ್ಕೆ ಬೇರೆ ಕುಯ್ಯಕ್ ಬರ್ತಾರೆ ನಮ್ ಜೊತೆ, ಈಗ ಜಾಸ್ತಿ ಮರಗಳಿದ್ದ ನಾವು ಒಬ್ಬರೇ ಕುಯ್ಯಕ್ ಆಗಲ್ಲ, ಅವ್ರಿಗೆ ಒಂದ್ 7 ಲೀರಿಗೆ 3 ರೂಪಾಯಿ ಕೊಡ್ತೀವಿ. ಮತ್ತೆ ಹಗ್ಗ ಹಿಡ್ಕೊಳಕ್ಕೆ ಕಡ್ಡಿ ಹೊಡ್ಕೊಳಕ್ಕೆಲ್ಲ ಅವ್ರಿಗೆಲ್ಲ 700 ರೂಪಾಯಿ ಕೊಡ್ತೀವಿ. ಅವೆಲ್ಲಾನು ಮಾಡ್ಕೊಳ್ಳೇಬೇಕಲ್ಲ, ಒಬ್ಬರೇ ಕೆಲಸ ಮಾಡಕ್ ಆಗಲ್ಲ, ಸುಮಾರು ಖರ್ಚು ಬರುತ್ತೆ ಅದರಲ್ಲಿ ಬಂದೇ ಬರುತ್ತೆ. ಇದರ ಜೊತೆಗೆ ಎಷ್ಟು ಹಸುಗಳನ್ನ ಸಾಕೊಂಡಿದ್ದೀರಿ ಸರ್? 5 ಹಸುಗಳಿದೆ. 5 ಹಸು ಇದೆ. ಕುರಿ ಮತ್ತೆ ಕೋಳಿ ಸರ್? ಕುರಿ ಒಂದು 4 ಇದಾವೆ, ಕೋಳಿ ನಾಟಿ ಕೋಳಿ ಇದಾವೆ, ಮತ್ತೆ ಹೊರಗಡೆಯಿಂದ ತರಿಸಿ ಬೈಲರ್ ಫಾರಂ ಕೋಳಿನ ತರ್ಸ್ಕೊಂಡು ಮಾರ್ತೀವಿ. ನಾಟಿ ಕೋಳಿ ಮನೇಲಿ ಇಟ್ಕೊಂಡಿದೀವಿ, ಬಾತ್ಕೋಳಿ ಇದೆ, ಟರ್ಕಿ ಕೋಳಿ ಇದೆ, ವೆರೈಟಿ ವೆರೈಟಿ ಕೋಳಿಗಳು ಸಾಕೊಂಡಿದೀನಿ. ಅದ್ರ ಜೊತೆ ಪಾರಿವಾಳ ಇದೆ, ಮೊಲ ಇದೆ, ಎಲ್ಲ ಮಾಡ್ಕೊಂಡು ಹೋಯ್ತಾ ಇದೆ. ಈಗ ಕೋಳಿ ಹೆಂಗೆ ಮಾರಾಟ ಮಾಡ್ತೀರಿ ಸರ್? ಕೋಳಿ ಅಂದ್ರೆ ಕೆಜಿಗೆ ಇವಾಗ 140 ರೂಪಾಯಿ ಇದೆ ಫಾರಂ ಕೋಳಿ, ಬೆಲ್ಲರ್ ಕೋಳಿ ಇದೆ, ಎರಡು ಸೇಮ್ ಇದೆ. ನಾಟಿ ಕೋಳಿ ಆದ್ರೆ 300 ರೂಪಾಯಿ ಕೆಜಿಗೆಲ್ಲ ಕೊಡ್ತಾ ಇದೀವಿ. ಮತ್ತೆ ಮೊಟ್ಟೆ ಕೊಡ್ತೀವಿ 10 ರೂಪಾಯಿಗೆ ಒಂದು. ಕೋಳಿ ಎಷ್ಟು ಸಾಕಾಣಿಕೆ ಮಾಡಿದಿರಿ? ನಾಟಿ ಕೋಳಿ ಒಂದು 100 ಇದೆ. 100 ಕೋಳಿ ಇದಾವೆ ಅಲ್ಲೇ ಊರ್ನಲ್ಲೇ? ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಹಿಡಿದು ಸ್ನೇಹಿತರು ಅಫಿಷಿಯಲ್ ಇರ್ತಾರಲ್ಲ ಅವ್ರು ಕೇಳ್ತಾರೆ. ಮತ್ತೆ ರೈತರುಗಳಿಗೂ ಸಂತೆಲಿ ತಣಗ್ ಮಾರ್ತೀವಿ, ಸೋಮವಾರ ಶನಿವಾರ ಸಂತೆ ಇದೆ, ಸಂತೆಲಿ ತಣಗ್ ಮಾರಾಟ ಮಾಡ್ತೀವಿ, ಅದರಿಂದಲ್ಲ ಸ್ವಲ್ಪ ಆದಾಯ ಬರುತ್ತೆ. ಇದ್ರ ಜೊತೆಗೆ ಇದಕ್ಕೆ ನಿಮ್ಮ ತೋಟಕ್ಕೆ ಏನ್ ಬೇಕೋ ಜೀವಾಮೃತ ಮತ್ತೆ ಎರೆಗೊಬ್ಬರ ಇದನ್ನು ಕೂಡ ನೀವೇ ಮಾಡ್ಕೊಳ್ತೀರಾ, ಹೇಗೆ ಮಾಡ್ಕೊಳ್ತಿದ್ದೀರಿ ಮತ್ತೆ ಏನೇನು ಅನುಕೂಲ ಮಾಡ್ಕೊಂಡಿದ್ದೀರಿ ಅದರಿಂದ? ಸರ್ ಈಗ ಜೀವಾಮೃತ ಮಾಡ್ಕೊಳ್ಳೋದ್ರಿಂದ ಜೀವಾಣುಗಳು ಜಾಸ್ತಿ ಆಗಿ ನಮ್ಗೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಿದೆ ಸರ್. ನಾವೇ ಸ್ವಂತವಾಗಿ 10 ಲೀಟರ್ ಗಂಜ್ಲ, 2 ಕೆಜಿ ಬೆಲ್ಲ, ಮತ್ತೆ ದ್ವಿದಳ ಧಾನ್ಯ ಹಿಟ್ಟು, ಮತ್ತೆ ಸಗಣಿ 10 ಕೆಜಿ ಸಗಣಿ, ಮತ್ತೆ 200 ಲೀಟರ್ ಬ್ಯಾರಲ್ ಗೆ ಎಲ್ಲಾನು ಕೊಳೆ ಹಾಕಿ 10 ದಿವಸದಿಂದ 7 ದಿವಸದವರೆಗೂ ಕೊಳೆ ಹಾಕಿ ಜೀವಾಮೃತ ಮಾಡ್ಕೊತಾ ಇದೀವಿ. ಮತ್ತೆ ಎರೆಹುಳ ತೊಟ್ಟಿಗಳು ಕಟ್ಸ್ಕೊಂಡು ಅಲ್ಲಿಗೆ ಕಸ ತ್ಯಾಜ್ಯಗಳು ಬರ್ತಾವಲ್ಲ, ಹಸಿರೆಲೆ ಇವು, ಮತ್ತೆ ಸೋಗು, ಮತ್ತೆ ಅದು ವೇಸ್ಟೇಜ್ ಎಲ್ಲಾನು ಅದ್ರಗಳು ತುಂಬಿ ಎರೆಹುಳ ಗೊಬ್ಬರ ಮಾಡ್ಕೊಂಡು ಅದನ್ನೇ ತೋಟಗಳಿಗೆ ಇಂಪ್ರೂವ್ ಮಾಡ್ಕೋತೀವಿ. ಇದನ್ನ ಬಳಕೆ ಮಾಡೋದ್ರಿಂದ ಏನ್ ಅನುಕೂಲ ಆಗ್ತದೆ ನಿಮಗೆ? ಅದೇ ಇಳುವರಿ ಜಾಸ್ತಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಬೆಳೆಗಳು ಚೆನ್ನಾಗಿ ಬರ್ತವೆ ಸರ್. ಎಲ್ಲಾ ಬೆಳೆಗಳನ್ನು ಕೂಡ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಿಮ್ಮ ಏನು ತೋಟ ಇದೆಯೋ ಮತ್ತೆ ಬೇರೆ ಬೇರೆ ಬೆಳೆಗಳಿದಾವೋ ಇದ್ರದ್ದು ಇಳುವರಿ ಸ್ವಲ್ಪ ಚೆನ್ನಾಗಿ ಬರಲಿಕ್ಕೆ ಇದು ಕೂಡ ಒಂದು ಕಾರಣ ಸರ್ ಅಲ್ವಾ? ಈಗ ನಿಮ್ಮ ಕೆಲಸವನ್ನ ನೋಡಿ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ, ಮತ್ತೆ ಬೇರೆ ಬೇರೆ ತರಹದ ಅನುಕೂಲಗಳು ಕೂಡ ಆಗಿದ್ದಾವೆ. ಇದುವರೆಗೆ ಯಾವ್ಯಾವ ಪ್ರಶಸ್ತಿ ನಿಮಗೆ ಬಂದಿದೆ? ತಾಲೂಕ್ ಮಟ್ಟದ ಆತ್ಮ ಯೋಜನೆ ಹಿಡಿದು ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ, ಮತ್ತೆ ಕೆವಿಕೆ ಕಂದ್ಲಿ ಹಾಸನದಿಂದ ಒಂದು ಕೊಟ್ಟಿದ್ದಾರೆ. ಹೊರಗಡೆ ಟ್ರಸ್ಟ್ನವರು ಮತ್ತೆ ತಾಲೂಕ್ ಪಂಚಾಯತಿಯವರು ಎಲ್ಲ ಕರೆಸಿ ತುಂಬಾ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ, ಗುರುತಿಸಿ ಅವ್ರ ತೋಟಕ್ಕೆ ಬಂದು ನೋಡಿ ಎಲ್ಲ ಖುಷಿ ಪಟ್ಟು ಕರೆಸಿ ಕೊಟ್ಟಿದ್ದಾರೆ ಸರ್. ಒಟ್ಟಾರೆ ಈ ಕೃಷಿ ಜೀವನ ಏನನ್ಸುತ್ತೆ ಪ್ರದೀಪ್ ನಿಮ್ಗೆ? ಸರ್, ಹೊರಗಡೆ ಬೇರೆ ಕೈ ಕೆಳಗ್ ಕೆಲಸ ಮಾಡೋದಕ್ಕಿಂತ ಕೃಷಿನೇ ಒಳ್ಳೇದು ಸರ್. ಯಾರ ಕೈ ಕೆಳಗ ಕೆಲಸ ಮಾಡಂಗಿಲ್ಲ. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದೋದ್ರೆ ಮಧ್ಯಾಹ್ನ 12 ಗಂಟೆ ಕೆಲಸ ಮಾಡ್ಕೊಂಡು ನಾವು ಒಂದ್ 2-3 ಅವರ್ ರೆಸ್ಟ್ ತಗೊಂಡು ಮತ್ತೆ ಕೆಲಸ ಮಾಡ್ಕೊಂಡು ಹೋಗ್ಬೋದು, ರೆಸ್ಟ್ ಮಾಡ್ಕೊಂಡು ಕೆಲಸ ಮಾಡಬಹುದು, ಯಾರ್ದಲ್ಲೂ ಬಯಸ್ಕೊಳಂಗಿಲ್ಲ, ಏನಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅದ್ರ ಜೊತೆ ಆದಾಯನು ಹೆಚ್ಚಿಗೆ ಬರೋ ತರ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಸರ್. ಹಳ್ಳಿನಲ್ಲಿ ತುಂಬಾ ಜನ ಹುಡುಗರು ಇದಾರೆ ಇವತ್ತಿಗೂ ಕೂಡ, ಅವ್ರು ಹಳ್ಳಿನಲ್ಲೇ ಇರ್ತಾರೆ, ಆದ್ರೆ ಏನು ಮಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ಅಸಹಾಯಕ ಮನೋಭಾವ ಕೂಡ ಇದೆ. ಅಂತರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕೆಲವರು ರೈತರು ಹುಡುಗರುಗಳು ವ್ಯವಸಾಯ ಮಾಡಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದ್ರೆ ನಾವು ತುಂಬಾ ಓದಿರ್ತೀವಿ, ನಾವೇ ಕೆಲಸ ವ್ಯವಸಾಯ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಅವ್ರು ಬೇರೆ ಕಡೆ ಹೋಗಿ ಅಲ್ಲಿಂದ ನೋವು ತಿಂದು ಲಾಸ್ಟ್ ವ್ಯವಸಾಯಕ್ಕೆ ಬಂದೇ ಬರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಸರ್. ಹಿಂಗೆ ಕೃಷಿ ಜಮೀನು ಒಂದ್ ಸ್ವಲ್ಪ ಇದ್ದೇ ಇರುತ್ತೆ ತಂದೆ ತಾಯಿ ಮಾಡಿದ್ದು, ಅದ್ರ ಜೊತೆಗೆ ಒಂದಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋ ಮೂಲಕ ನಾವು ಹಳ್ಳಿನಲ್ಲೇ ಒಳ್ಳೆ ಸುಖ ಕಾಣಬಹುದು ಅಂತೀರ? ಹೌದು, ನಿಜ ಸರ್. ನಾವೆಲ್ಲ ಹೊರಗಡೆ ಹೋಗಿ ಎಲ್ಲ ರೀತಿನೂ ನೋವು ತಿಂದು ಊರಿಗೆ ಬಂದು ಇರೋದ್ರಿಂದ ಈಗ ನನ್ನ ಲೈಫ್ ಸೆಟ್ಲ್ ಅಲ್ಲೇ ಸೆಟ್ಲ್ ಮಾಡ್ಕೊಂಡಿದೀನಿ. ಮುಂಚೆ ನಮಗೆ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡಿದ್ದಂತ ಯಾರು ಹೆಣ್ಣು ಕೊಡ್ತಿದ್ದಿಲ್ಲ ಸರ್. ಊರಿಗೆ ಬಂದ್ಮೇಲೆ ಈಗ ಮದ್ವೆ ಆಗಿ ಒಂದು ಪಾಪು ಇದೆ. ಕೃಷಿ ಮಾಡ್ಕೊಂಡಿದ್ರು ಕೂಡ ಹೆಣ್ಣು ಕೊಟ್ರ ನಿಮ್ಗೆ? ಕೊಟ್ರು ಸರ್. ಒಳ್ಳೇದು ಪ್ರದೀಪ್. ಈಗ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂಥದ್ದು? ಸರ್, ನಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಹೇಳಿ. 8296030667. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಂದ್ಸರಿ ಹೇಳಿ. 8296030667. ಒಳ್ಳೇದು ಪ್ರದೀಪ್ ಅವರೇ. ಇದುವರೆಗೆ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಹಾಗೂ ಕೃಷಿ ಸಂಬಂಧಿ ಉಪ ಕಸುಬುಗಳಲ್ಲಿ ತೊಡಗಿಸಿಕೊಂಡಿರುವ ಹೊಳೆನರಸೀಪುರ ತಾಲೂಕು ಗುಂಜೇವು ಗ್ರಾಮದ ಯುವ ಕೃಷಿಕ ಜಿಎಂ ಪ್ರದೀಪ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮೌನೀಶ್ ಕುಮಾರ್ ಚಾವಣಿ ಅವರ ಧ್ವನಿಯಲ್ಲಿರುವ ಪರಿಸರ ಗೀತೆಯನ್ನ. ಈ ಗೀತೆಗೆ ಸಾಹಿತ್ಯವನ್ನ ನೀಡಿದ್ದಾರೆ ಸುಬ್ರಾಯ ಚೊಕ್ಕಾಡಿ. ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ. ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ. ನೀರನ್ನು

ಬೇಡಿಕೆ ಹೆಚ್ಚಾಯ್ತಂದ್ರೆ ಸಹಜವಾಗಿ ನಮ್ಮ ರಾಜ್ಯವನ್ನು ಸೇರಿಕೊಂಡು ನಮ್ಮ ದೇಶದಲ್ಲಿ ಅನೇಕರು ಆ ಬೆಳೆಯತ್ತ ಹೆಚ್ಚು ಗಮನ ಕೊಡ್ತಾರೆ, ಸಾಗುವಳಿಗೆ ಕೈ ಹಾಕ್ತಾರೆ. ಬೆಳೆ ನೀತಿ ಅನ್ನೋದು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಈ ರೀತಿಯ ಸಮಸ್ಯೆಗಳು ಆಗಾಗ್ಗೆ ಎದುರಾಗ್ತಾ ಇರ್ತವೆ. ಬೆಳೆಯ ವಿಸ್ತೀರ್ಣದ ನಿಯಂತ್ರಣವನ್ನ ನಮ್ಮಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಹಜವಾಗಿ ಬೆಲೆ ಕೈ ತಪ್ಪಿ ಹೋಗ್ಬಿಡುತ್ತೆ. ಈ ವಿಚಾರ ಎಲ್ಲಾ ಬೆಳೆಗಳಲ್ಲೂ ಕಂಡು ಬರ್ತಾ ಇರುತ್ತೆ. ಆಗಾಗ್ಗೆ ಬೆಳೆ ಕೈಕೊಟ್ಟು ಬೆಳೆ ವಿಸ್ತೀರ್ಣ ಕಡಿಮೆ ಆಗಿ ಬೇಡಿಕೆ ಹೆಚ್ಚಾದಾಗ ಒಳ್ಳೆ ಬೆಲೆ. ಇದು ಬರೀ ಶುಂಠಿ, ಅರಿಶಿನ, ಕಾಫಿ, ಏಲಕ್ಕಿ, ಕಾಳುಮೆಣಸು ಅಲ್ಲ, ಹೋದ ವರ್ಷ ಸಿಹಿ ಗೆಣಸಿಗೆ ಒಳ್ಳೆ ಬೆಲೆ ಬಂದದ್ದನ್ನ ಕಡಿಮೆ ಆಗಿ ಬೇಡಿಕೆ ಹೆಚ್ಚಾದಾಗ ಒಳ್ಳೆ ಬೆಲೆ. ಇದು ಬರೀ ಶುಂಠಿ, ಅರಿಶಿನ, ಕಾಫಿ, ಏಲಕ್ಕಿ, ಕಾಳುಮೆಣಸು ಅಲ್ಲ, ಹೋದ ವರ್ಷ ಸಿಹಿ ಗೆಣಸಿಗೆ ಒಳ್ಳೆ ಬೆಲೆ ಬಂದದ್ದನ್ನ ನೀವೆಲ್ಲ ಕಂಡಿದ್ರಿ. ಇದರಂತೆ ಬೆಳ್ಳುಳ್ಳಿಗೂ ಒಳ್ಳೆ ಬೆಲೆ ಲಭಿಸಿದೆ, ಈರುಳ್ಳಿಗೂ ಬಂದಿದೆ, ಟೊಮೆಟೊಗೂ ಸಿಕ್ಕಿದೆ, ಹಸಿಮೆಣಸಿನಕಾಯಿ ಮತ್ತಿತರ ತರಕಾರಿಗಳಲ್ಲೂ ಒಳ್ಳೆಯ ಧಾರಣೆಯನ್ನ ರೈತರು ಕಂಡಿದ್ದಾರೆ. ರೈತ ಬಾಂಧವರೇ, ಆಸೆಗಳಿಗೆ ಕಡಿವಾಣ ಹಾಕೊಂಡ್ರೆ ತುಂಬಾ ಒಳ್ಳೇದಂತ ಅನ್ಕೊಂಡು ನಮ್ಮ ಹಿರಿಯರು ಹೇಳ್ತಾ ಬಂದ್ರು. ಆದ್ರೆ ಬರದ್ನ್ಯಾಕ್ ಬಿಡಬೇಕಂತ ಅನ್ಕೊಂಡು ಎಷ್ಟೋ ಜನ ಇರುವ ಜಮೀನಲ್ದಲ್ಲೇ